ರಾಜ್ಯದ ಉತ್ತರ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ದುರ್ಬಲವಾಗಿತ್ತು. ಕರಾವಳಿಯ ಅನೇಕ ಕಡೆ, ದಕ್ಷಿಣ ಒಳನಾಡಿನ ಕೆಲ ಕಡೆ, ಉತ್ತರ ಒಳನಾಡಿನ ಅಲ್ಲಲ್ಲಿ ಚದುರಿದಂತೆ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರಿ ಸ್ವಾಮ್ಯದಲ್ಲಿ ಮಂಡ್ಯದ ಮೈಶುಗರ್ ಕಾರ್ಖಾನೆ ನಡೆಸಲು ತೀರ್ಮಾನ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಕನ್ನಡ ಚಿತ್ರೋದ್ಯಮ ಸಮಸ್ಯೆ ಬಗೆಹರಿಸಲು ಕೇಂದ್ರ ಬದ್ದ, ಡಾ ಎಲ್ ಮುರುಗನ್. ಮತ್ತು ರಾಜ್ಯದಲ್ಲಿ ಇದೇ ತಿಂಗಳ 25ರಿಂದ 1ರಿಂದ 5ನೇ ತರಗತಿವರೆಗೆ ಶಾಲಾರಂಭ, ಸರ್ಕಾರದಿಂದ ಮಾರ್ಗಸೂಚಿ ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಬೆಂಗಳೂರು ಆಕಾಶವಾಣಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ದೇವದುರ್ಗ ತಾಲೂಕಿನ ಗಬ್ಬೂರು ರೈತ ಸಂಪರ್ಕ ಕೇಂದ್ರದ ಮಳೆ ಬೆಳೆ ಪರಿಸ್ಥಿತಿ ಮತ್ತು ಕಾರ್ಯಚಟುವಟಿಕೆ ಕುರಿತು ಕೃಷಿ ಅಧಿಕಾರಿ ಹಾಗೂ ಪೇಟೆ ಧಾರಣೆ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಮೊದಲಿಗೆ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ತಾಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ದೇವದುರ್ಗ ತಾಲೂಕಿನ ಗಬ್ಬೂರು ರೈತ ಸಂಪರ್ಕ ಕೇಂದ್ರದ ಮಳೆ ಬೆಳೆ ಪರಿಸ್ಥಿತಿ ಮತ್ತು ಕಾರ್ಯಚಟುವಟಿಕೆ ಕುರಿತು ಕೃಷಿ ಅಧಿಕಾರಿ ರೇಖಾ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಗಬ್ಬೂರು ರೈತ ಸಂಪರ್ಕ ಕೇಂದ್ರದ ವತಿಯಿಂದ ಏನೆಲ್ಲ ಒಂದು ಕೃಷಿ ಪರಿಕರಗಳು ಸಿಗ್ತಾ ಇದ್ದಾವೆ, ಈ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಹೇಗಾಗಿದೆ, ರೈತರು ಏನೆಲ್ಲ ಒಂದು ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗಬ್ಬೂರು ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಾದಂಥ ರೇಖಾ ಅವರು ಕೆಲವೊಂದಿಷ್ಟು ವಿಚಾರವನ್ನು ನಮ್ಮ ರೈತರೊಂದಿಗೆ ಹಂಚ್ಕೋತಾ ಇದ್ದಾರೆ. ರೇಖಾ ಅವರು ಹೇಳಿ, ತಾವು ರೈತ ಸಂಪರ್ಕ ಕೇಂದ್ರಕ್ಕೆ ಎಷ್ಟು ಹಳ್ಳಿಗಳು ಬರ್ತಾವೆ ಗಬ್ಬೂರಿಗೆ? ಸರ್, ನಮ್ಮ ಭಾಗದಲ್ಲಿ 41 ಹಳ್ಳಿಗಳು ಬರ್ತಾವೆ ಸರ್. ಹೇಗೆ ಇಲ್ಲಿ ಮಳೆ ಹೇಗಾಗಿದೆ, ಬೆಳೆಗಳು ಯಾವ್ಯಾವ ಸ್ಥಿತಿಯಲ್ಲಿದ್ದಾವೆ, ಈ ಸದ್ಯದಲ್ಲಿ ಏನೇನು ಬೆಳೆಗಳು ಇದ್ದಾವೆ ಮತ್ತು ರೈತರು ಏನೇನು ಬಿತ್ತನೆಯನ್ನು ಮಾಡ್ತಾ ಇದ್ದಾರೆ? ಇವಾಗ ಮಳೆ ಪರಿಸ್ಥಿತಿ ಎಲ್ಲ ಚೆನ್ನಾಗಿದೆ ಸರ್. ಸ್ವಲ್ಪ ಜಾಸ್ತಿನೇ ಮಳೆ ಆಗಿರೋದ್ರಿಂದ ಇಲ್ಲಿ ಹಿಂಗಾರಿನ ಕಡಲೆ ಮತ್ತು ಜೋಳದ ಬಿತ್ತನೆ ಏನಿದೆ ಅದು ಕಾರ್ಯ ಚುರುಕುಗೊಂಡಿದೆ. ಇವಾಗ ತೊಗರಿ ಬೆಳೆಯಲ್ಲಿ ಸ್ವಲ್ಪ ಮಳೆ ಹೆಚ್ಚಾಗಿರೋದ್ರಿಂದ ನೆಟೆ ರೋಗದ ಬಾಧೆ ಒಂದು ಜಾಸ್ತಿ ಕಂಡು ಬಂದಿದೆ ಹಳ್ಳಿಗಳಲ್ಲಿ. ಅದಕ್ಕೋಸ್ಕರ ನಾವು ಕಾರ್ಬನ್ಡೈಸಮ್ ಮತ್ತು ಮ್ಯಾಂಕೋಜಬ್ ಎರಡನ್ನು ಕೂಡ ಬುಡಕ್ಕೆ ಸಿಂಪರಣೆ ಮಾಡೋಕ್ಕೆ ರೈತರಿಗೆ ಹೇಳ್ತಾ ಇದ್ದೀವಿ. ಎಷ್ಟು ಕಾರ್ಬನ್ಡೈಸಿಂಗ್ ಮತ್ತು ಅದನ್ನ ಯಾವ ಪ್ರಮಾಣದಲ್ಲಿ ಹಾಕಿ ಗಿಡಗಳ ಬೇರಿಗೆ ಹಾಕ್ಲಿಕ್ಕೆ ಹೇಳ್ತಾ ಇದ್ದಿರ್ತಾವ? 1 gram ಅಷ್ಟು 1 liter ನೀರಿನಲ್ಲಿ ಬೆರೆಸಿ ಕಲಸಿಬಿಟ್ಟು ಅದನ್ನು ಒಂದು ಗಿಡಕ್ಕೆ ಮತ್ತು ಯಾವುದು ಬಾಧೆಗೊಳಗಾಗಿರುತ್ತೆ ಆ ಗಿಡ ಸುತ್ತಮುತ್ತಲ ಇರುವಂಥ 4 ಗಿಡಗಳಿಗೆ ನಾವು ಕಾರ್ಬನ್ಡೈಸಿಂಗ್ ಮ್ಯಾಂಕೋಜಬ್ಬಿಂದ ಗಿಡಗಳಿಗೆ ಉಪಚಾರ ಮಾಡಬೇಕು ಅಂತ ಹೇಳ್ತಾ ಇದೆ. ಅಂದ್ರೆ ಇದಕ್ಕೆ ಮುಖ್ಯ ಕಾರಣ ಸಿಡಿ ನೆಟೆ ರೋಗಕ್ಕೆ ನೀರು ನಿಲ್ಲೋದು ಕಾರಣ ಅಂತೀರ ಅಥವಾ ಹೇಗೆ? ನಮ್ಮ ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆ ಬಂದರೆ ಕಪ್ಪು ಭೂಮಿನಲ್ಲಿ ಈ ಥರದ ತೊಂದರೆ ಬರ್ತದೆ. ಇನ್ನು ಹತ್ತಿ ಬೆಳೆಗೆ ಬಂದಾಗ ಈ ಭಾಗದಲ್ಲಿ ಹತ್ತಿ ಜಾಸ್ತಿ ಇದೆ, ಏನಂತದ ಹತ್ತಿ ಬೆಳೆ ಯಾವ ಒಂದು ಸ್ಟೇಜ್ ಅಲ್ಲಿದೆ ಹತ್ತಿ ಬೆಳೆ, ಹತ್ತಿ ಬೆಳೆಯಲ್ಲಿ ಏನು ಸಮಸ್ಯೆಗಳು ಗಮನಿಸ್ತಾ ಇದ್ದಿರ್ತಾವೆ? ಹತ್ತಿ ಬೆಳೆಯಲ್ಲಿ ಜಾಸ್ತಿ ನಮಗೆ ಇಲ್ಲಿ ರೈತರದ ಸಮಸ್ಯೆಗಳು ಬಂದಿರೋದು ರಸ ಹೀರುವ ಕೀಟಗಳ ಬಗ್ಗೆ. ರಸ ಹೀರುವ ಕೀಟಗಳಿಗೆ ನಾವು ಆದಷ್ಟು ಇಮಿಡಾಕ್ಲೋಪ್ರಿಡ್ 0.2 milliliters 1 liter ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋಕ್ಕೆ ಹೇಳಿದ್ದೀವಿ. ಮತ್ತು ಇವಾಗ ಮುಂದಿನ ಮುನ್ನೆಚ್ಚರಿಕೆಯಾಗಿ ಗುಲಾಬಿ ಕಾಯಿ ಕೊರಕದ್ದು ಒಂದು ತೊಂದರೆ ಬರುತ್ತೆ, ಅದರದ್ದು ತಡೆಗಟ್ಟಗೋಸ್ಕರ ಪ್ರೊಫೆನೋಫಾಸ್ 1 milliliter ಪ್ರತಿ ಲೀಟರ್ ನೀರಲ್ಲಿ ಬೆರೆಸಿ ಸಿಂಪರಣೆ ಮಾಡಿದರೆ ಅದು ತತ್ತಿನಾಶಕವಾಗಿ ಕೆಲಸ ಮಾಡುತ್ತೆ. ಮತ್ತು ಮರಿ ಹುಳುಗಳೇನಿರ್ತದೆ ಅದನ್ನು ಕೂಡ ಹತೋಟಿ ಮಾಡೋಕ್ಕೆ ಸಾಧ್ಯವಾಗ್ತದೆ. ಅಂದರೆ ಮುಖ್ಯವಾಗಿ ರೈತರು ಗಮನಿಸಬೇಕು ಹತ್ತಿಯಲ್ಲಿ ಗುಲಾಬಿ ಕಾಯಿ ಕೊರಕದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ನೀವು ಹೇಳಿದಂಥ ಪ್ರೊಫೆನೋಫಾಸನ್ನು ಮೊದಲನೇ ಸಿಂಪರಣೆಯಾಗಿ 1 liter ನೀರಿಗೆ 1 ml ಹಾಕಿ ಸಿಂಪರಣೆ ಮಾಡೋದು ಒಳ್ಳೆಯದು. ಅದೇ ರೀತಿ ತೊಗರಿಬೇಳೆ ಈಗಾಗಲೇ ಹೂ ಮತ್ತು ಕಾಯಿ ಹಂತದಲ್ಲಿದೆ, ಏನು ಇಲ್ಲಿ ಕೀಟದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಹೇಳ್ತಾ ಇದ್ದೀರಿ ರೈತರಿಗೆ, ಏನು ಗಮನಿಸಬೇಕಂತೇಳಿ ರೈತರಿಗೆ ಹೇಳ್ತಾ ಇದ್ದೀರಿ? ಇವಾಗ ಹೂವಿನ ಹಂತದಲ್ಲಿ ತೊಗರಿ ಇರೋದ್ರಿಂದ ಅಲ್ಲಿ ಜೇಡ ಕಟ್ಟುವ ಕೀಟ ಅಂತ ಒಂದು ಬರುತ್ತದೆ, ಅದನ್ನು ಆದಷ್ಟು ಹತೋಟಿ ಮಾಡೋಕ್ಕೆ ಇದಕ್ಕೂ ಕೂಡ ಪ್ರೊಫೆನೋಫಾಸ್ ಸಿಂಪರಣೆ ಮಾಡೋಕ್ಕೆ ಎಲ್ಲ ರೈತರಿಗೂ ಹೇಳಿದ್ದೀವಿ. ಈ ಭಾಗದಲ್ಲಿ ಜಾಸ್ತಿ ರೈತರಿಂದ ಅದು ಜೇಡ ಕಟ್ಟುವ ಕೀಟ ಒಂದು ಜಾಸ್ತಿ ತೊಂದರೆ ಬರ್ತಾ ಇದೆ ನಮ್ಮಲ್ಲಿ ಸಮಸ್ಯೆ, ಅದಕ್ಕೂ ಕೂಡ ಸಿಂಪರಣೆ ಹೇಳಿದ್ದೀವಿ ರೈತರು. ಇನ್ನು ಮುಖ್ಯವಾಗಿ ಭತ್ತದ ಬೆಳೆ ಯಾವ ಒಂದು ಕಂಡೀಷನ್ ಇದೆ, ಭತ್ತದ ಬೆಳೆ ಏನು ಸಮಸ್ಯೆ ಗಮನಿಸ್ತಾ ಇದ್ದೀರಿ ಭತ್ತದ ಬೆಳೆಯಲ್ಲಿ? ಇವಾಗ ತೆನೆ ಕಟ್ಟುವ ಹಂತದಲ್ಲಿ ಇದೆ ನಮ್ಮಲ್ಲಿ ಎಲ್ಲ ಕಡೆನೂ ಬೆಳೆ. ಇದರಲ್ಲಿ ಅಷ್ಟಾಗಿ ರೋಗಗಳ ಬಾಧೆ ಇಲ್ಲೇ ನಮ್ಮ ಭಾಗದಲ್ಲಿ ರೈತರಿಂದ ಬಂದಿಲ್ಲ. ಮುಂದೆ ಏನಾದರೂ ಬ್ಲಾಸ್ಟ್ ಆ ಥರದ ರೋಗಗಳು ಕಂಡು ಬರ್ತವೆ, ಅದಕ್ಕೋಸ್ಕರ ಮತ್ತೆ ಕಾರ್ಬನ್ಡೈಸಿಂಗ್ ಮ್ಯಾಂಕೋಜಬ್ ಸಿಂಪರಣೆ ಅದಕ್ಕೂ ಕೂಡ ನಾವು ರೈತರಿಗೆ ತಿಳಿಸ್ತಾ ಇದ್ದೇವೆ. ಮುಖ್ಯವಾಗಿ ಹತ್ತಿ ಮತ್ತು ತೊಗರಿ ಭತ್ತಕ್ಕೆಲ್ಲ ಸಸ್ಯ ಸಂರಕ್ಷಣಾ ಔಷಧಿಗಳು ರೈತ ಸಂಪರ್ಕ ಕೇಂದ್ರದಲ್ಲಿ ಲಭ್ಯತೆಯಿದಾವೆ, ಯಾವಿದಾವೆ ಮತ್ತು ಹೇಗೆ ಕೊಡ್ತಾ ಇದ್ದೀರಿ ರೈತರಿಗೆಲ್ಲ? ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಇವಾಗ ಸದ್ಯಕ್ಕೆ ಎಮಮೆಕ್ಟಿನ್ ಬೆಂಜೋಯೇಟ್ ಇದೆ ರೈತರಿಗೆ ಕೊಡಲಿಕ್ಕೆ. ಮತ್ತು ಮಳೆ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಬೆಳವಣಿಗೆಯಲ್ಲಿ ಕುಂಠಿತ ಆಗಿರೋದ್ರಿಂದ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಇದ್ದಾವೆ, ಲಘು ಪೋಷಕಾಂಶಗಳು, ಅದು ಕೂಡ ನಮ್ಮಲ್ಲಿ ಸಿಗ್ತದೆ. ಸಾಫ್ ಅಂತ ಹೇಳಿ ಕಾರ್ಬನೈಸಿಂಗ್ ಮ್ಯಾಂಕೋಜಬ್ ಕೂಡ ಇಲ್ಲಿ ಲಭ್ಯ ಇದೆ. ರೈತರಿಗೆ ಪಲ್ಸ್ ಮ್ಯಾಜಿಕ್ ಅನ್ನು ಸಿಂಪರಣೆ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ, ತಾವು ಹೇಳ್ತಾ ಇದ್ದೀರಿ, ವಿಜ್ಞಾನಿಗಳು ಹೇಳ್ತಿದ್ದಾರೆ, ಹೇಗೆ ಲಭ್ಯತೆ ಬಗ್ಗೆ ರೈತರು ಕೇಳೋದು ಇಲ್ಲ ಸಿಗ್ತಾ ಇಲ್ಲ ನಮಗೆ ಪಲ್ಸ್ ಮ್ಯಾಜಿಕ್ ಅಂತ ಹೇಳ್ತಿದ್ದಾರೆ? ಇವಾಗ ರೈತ ಸಂಪರ್ಕ ಕೇಂದ್ರದಲ್ಲಿ ಅದು ಇನ್ನು ಪೂರೈಕೆ ಮಾಡಿಲ್ಲ. ಅದನ್ನ ನಾವು ಕೃಷಿ ವಿಶ್ವವಿದ್ಯಾಲಯದಿಂದ ರೈತರೇನಾದ ಆಸಕ್ತಿ ಇರೋ ರೈತರಿಗೆ ಅವ್ರು ನಮ್ಮಲ್ಲಿ ತಿಳಿಸಿದ್ರೆ ನಾವು ಇಲ್ಲಿ ಕೃಷಿ ವಿಸ್ತರಣಾ ಕೇಂದ್ರ ಇದೆ ಅವ್ರ ಮೂಲಕ ಆದರೂ ಅಥವಾ ಡೈರೆಕ್ಟ್ ಆಗಿ ನಾವು ಯೂನಿವರ್ಸಿಟಿಯಿಂದನಾದರೂ ವಿಜ್ಞಾನಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ತರಿಸ್ಕೊಡುವಂಥ ವ್ಯವಸ್ಥೆ ಕೂಡ ಮಾಡುತ್ತೆ. ಇನ್ನು ಮುಖ್ಯವಾದಂಥ ಬೆಳೆಗಳಂತಂದರೆ ಹಿಂಗಾರು ಬಿತ್ತನೆ ಅಲ್ಲಲ್ಲಿ ಈಗಾಗಲೇ ಆಗಿದೆ, ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಸಹ ರೈತರು ಮಾಡ್ತಾ ಇದ್ದಾರೆ, ಏನು ಮುಖ್ಯವಾದಂಥ ಹಿಂಗಾರು ಬೆಳೆಗಳು ಈ ಭಾಗದಲ್ಲಿ ಬರುವ ಸಾಧ್ಯತೆ ಇದೆ ಇಲ್ಲಿ? ನಮ್ಮ ಭಾಗದಲ್ಲಿ ಸ್ವಲ್ಪ ಒಣ ಪ್ರದೇಶಗಳಲ್ಲಿ ನೀಲ್ಗಲ್ಲು ಗಣೇಕಲ್ಲು ಆ ಥರ ಪ್ರದೇಶಗಳಲ್ಲಿ ನಮ್ಮಲ್ಲಿ ಜಾಸ್ತಿ ಕಡಲೆ ಬಿತ್ತನೆ ಮಾಡ್ತಾರೆ. ಇವಾಗ ಕಡಲೆ ಎಲ್ಲ ದಾಸ್ತಾನು ಇದೆ ನಮ್ಮ ಹತ್ರ, 125 quintals ದಾಸ್ತಾನು ಮಾಡಿದ್ದೀವಿ. ಜೋಳನೂ ಕೂಡ ಒಂದು 6 quintal ಜೋಳ ಕೂಡ ದಾಸ್ತಾನು ಇದೆ. ರೈತರಿಂದ ಬೇಡಿಕೆ ಇರೋದು ಕಡಲೆಗೆ, ಕಡಲೆ ಕೂಡ ಇವಾಗ 60 quintals ಎಲ್ಲ ರೈತರಿಗೂ ಅದನ್ನು ಬೀಜ ಮಾರಾಟ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ. ಈಗ ಕಡಲೆ ಯಾವ ತಳಿ ಇದೆ, ಯಾವ ರೇಟಲ್ಲಿ ಕೊಡ್ತಾ ಇದ್ದೀರಿ ಸಾಮಾನ್ಯ ರೈತರಿಗಿರ್ಬೋದು, ಈಗ SC ST ಜನಗಳಿಗೆ ಯಾವ ಒಂದು ರೇಟನ್ನು ಫಿಕ್ಸ್ ಆಗಿದೆ ಈ ಕಡಲೆ ಬೀಜಕ್ಕೆ? ಇವಾಗ ಕಡಲೆ ನಮ್ಮಲ್ಲಿ JG 11 ಅಂತೇಳಿ ಒಂದು ತಳಿ ಬಂದಿತ್ತು, ಮತ್ತು ಜೋಳದಲ್ಲಿ ಮಾಲ್ದಂಡಿ. ಕಡಲೆ ಇವಾಗ 770 rupees ಇದೆ 20 kg ಪ್ಯಾಕೆಟಿಗೆ. ಅದೇ ಸಾಮಾನ್ಯ ವರ್ಗದ ರೈತರಿಗೆ 1020 ಇದೆ 20 kg ಪ್ಯಾಕೆಟಿಗೆ. ಜೋಳ ಬಂದು 108 rupees ಇದೆ ಸಾಮಾನ್ಯ ವರ್ಗದ ರೈತರಿಗೆ, ಅದು 3 kg ಪ್ಯಾಕೆಟು. ಇನ್ನು 78 rupees ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 3 kg ಪ್ಯಾಕೆಟ್ ಆ ದರದಲ್ಲಿ ನಾವು ನೀಡ್ತಾ ಇದ್ದೀವಿ. ಅಂದರೆ 20 kg ಕಡಲೆ ಪ್ಯಾಕೆಟು ಮತ್ತು 3 kg ಜೋಳದ ಪ್ಯಾಕೆಟು ಮಾಲ್ದಂಡಿ, ಇವುಗಳನ್ನು ಹೇಗೆ ಒಂದು ಎಕರೆಗೆ ಶಿಫಾರಸು ಮಾಡ್ತಿದ್ರೆ ಒಂದು ಕಡಲೆ ಬೀಜವನ್ನು ಮತ್ತು ಜೋಳವನ್ನು ಒಂದು ಎಕರೆಗಂತಲೇ ಶಿಫಾರಸು ಮಾಡ್ತೇವೆ. 20 kg ಪ್ಯಾಕೆಟ್ 1 acre ಅಂತಲೇ ರೈತರಿಗೆ ಕೊಡ್ತಾ ಇದ್ದೀವಿ. ಮೂರು ಕೆ ಜಿ ಪ್ಯಾಕೆಟ್ ಜೋಳದ ಎಕರೆಗೆ ಒಬ್ಬ ರೈತರಿಗೆ ನಾವು ಪೂರೈಕೆ ಮಾಡ್ತಾ ಇದ್ದೀವಿ. ಇನ್ನು ಸದ್ಯದಲ್ಲಿ ಈ ಭಾಗದಲ್ಲಿ ಜೋಳ ಮತ್ತು ಕಡಲೆ, ಇತ್ತೀಚೆಗೆ ಅಲ್ಲಲ್ಲಿ ರೈತರಿಗೆ ಕುಸುಬೆಯನ್ನು ಬೆಳೀಲಿಕ್ಕೆ ಹೇಳ್ತಾ ಇದ್ದಾರೆ, ಕುಸುಬೆ ಹಾಕ್ರಿ ಅಗಸೆ ಹಾಕ್ರಿ ಅಂತಕ್ಕಂಥದ್ದು, ಈ ಬೀಜದ ಲಭ್ಯತೆ ಇದೆ ರೈತ ಸಂಪರ್ಕ ಕೇಂದ್ರದಲ್ಲಿ ಹೇಗೆ? ಸದ್ಯದಲ್ಲಿ ನಮ್ಮಲ್ಲಿ ಕುಸುಬೆ ಆಗಲಿ ಬೇರೆ ಬೀಜಗಳ ಲಭ್ಯತೆ ಇಲ್ಲ. ರೈತರಿಂದ ಬೇಡಿಕೆ ಬಂದರೆ ಮುಂದಿನ ಹಂತಗಳಲ್ಲಿ ನೋಡೋಣ, ಅದರ ಬಗ್ಗೆ ವಿಚಾರ ಮಾಡ್ತೀವಿ. ಸದ್ಯ ಹಿಂಗಾರು ಬಿತ್ತನೆ ಪ್ರಾರಂಭವಾಗಿದೆ ಹೋಬಳಿ, ಈ ಒಂದು ಗಬ್ಬರು ಹೋಬಳಿಯಲ್ಲಿ ಎಷ್ಟು ಪ್ರತಿಶತ ಬಿತ್ತನೆ ಆಗಿದೆ ಹಿಂಗಾರು ಬೆಳೆಗಳು, ಇನ್ನೂ ಆಗಬೇಕಾ, ಹೇಗೆ ಮಳೆ ಪ್ರಮಾಣದ ಎಷ್ಟೆಷ್ಟಾಗಿದೆ ಇಲ್ಲೆಲ್ಲ? ನಮ್ಮಲ್ಲೆಲ್ಲ ಬಿತ್ತನೆ ಗುರಿ ಇವಾಗ 9,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಇಟ್ಕೊಂಡಿದ್ದೀವಿ. ಇವಾಗ ನಮ್ಮ ಭಾಗದಲ್ಲಿ ಮಳೆ ಆಗಿರೋದ್ರಿಂದ ಒಂದು 20-30% ಬಿತ್ತನೆ ಆಗಿದೆ. ಇನ್ನು ಬಿತ್ತನೆ ಮಾಡುವ ತಯಾರಿ ನಡೆಸ್ತಾ ಇದ್ದಾರೆ ಎಲ್ಲ ರೈತರು. ಮುಖ್ಯವಾಗಿ ಪೋಷಕಾಂಶಗಳ ಲಭ್ಯತೆ ಹೇಗಿದೆ ರೈತ ಸಂಪರ್ಕ ಕೇಂದ್ರದಲ್ಲಿ, ಯಾವ್ಯಾವ ಒಂದು ಪೋಷಕಾಂಶಗಳು ಸಿಗ್ತಾ ಇದ್ದಾವೆ ರೈತರಿಗೆ? ಇಲ್ಲಿ ಎಲ್ಲ ಲಘು ಪೋಷಕಾಂಶಗಳ ಮಿಶ್ರಣ ಯಥೇಚ್ಛ ಪ್ರಮಾಣದಲ್ಲಿ ಲಭ್ಯ ಇದೆ ಎಲ್ಲ ರೈತರಿಗೂ. ಮತ್ತೆ ಜಿಪ್ಸಮ್ ಅಂತ ಪೋಷಕಾಂಶ ಕೂಡ ನಮ್ಮಲ್ಲಿ ಲಭ್ಯ ಇರುತ್ತೆ. ರೈತರಿಗೆ ಕೃಷಿ ಪರಿಕರಗಳು, ಸಿಂಪರಣ ಒಂದು ಯಂತ್ರಗಳು, ಬೇರೆ ಬೇರೆ ಯಂತ್ರಗಳ ಒಂದು ಲಭ್ಯತೆ ಹೇಗಿದೆ? ಯಾಕಂದ್ರೆ ಈಗ ಸಾಕಷ್ಟು ಕೀಟ ನಿರ್ವಹಣೆ ಬಗ್ಗೆ ಸಿಂಪರ್ಕಗಳು ಬೇಕಾಗ್ತಾವೆ ರೈತರಿಗೆ. ರೈತರಿಗೆ ಸಿಗ್ತಾ ಇದ್ದಾವ, ಏನನ್ನು ತರಿಸ್ಕೊಡ್ತಾ ಇದ್ದೀರಾ, ಹೇಗೆಲ್ಲ? ಈಗಾಗಲೇ ಎಲ್ಲ ಸಿಂಪರಣೆಗೋಸ್ಕರ ನಮ್ಮಲ್ಲಿ ಬ್ಯಾಟ್ರಿ ಸ್ಪೇರ್ಸ್ ಕೂಡ ಲಭ್ಯ ಇದೆ ಆ ಹಸ್ಕೆಗಳಲ್ಲಿ. ಮತ್ತೆ ಇವಾಗ ಕೃಷಿ ಉಪಕರಣಗಳಂತ ಹೇಳಿದ್ರೆ ರೈತರ ಮೂಲಕ ಅರ್ಜಿ ತಗೊಂಡು ನಾವು ಅದನ್ನು ಅವರಿಗೆ ಒದಗಿಸುವ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ. ಕೃಷಿ ಯಂತ್ರೋಪಕರಣಗಳ ಲಭ್ಯತೆ ಜೊತೆಗೆ ಬೇಕಾತಂದ್ರೆ ರೈತರು ಏನ್ ಮಾಡಬೇಕು? ಕೃಷಿ ಯಂತ್ರೋಪಕರಣಗಳು ಕೂಡ ಎಲ್ಲಾನು ಆನ್ಲೈನ್ ಮುಖಾಂತರನೇ ಮಾಡ್ತಾ ಇರೋದ್ರಿಂದ ಅರ್ಜಿ ಕೊಟ್ಟಂತ ರೈತರಿಗೆ ಅವ್ರದ ಒಂದು ಸೀನಿಯಾರಿಟಿ ಲಿಸ್ಟ್ ಅಂತ ಮಾಡಿಬಿಟ್ಟು ನಾವು ಅವರಿಗೆ ಹಂಚುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಈಗ ಬಾಡಿಗೆ ಕೇಂದ್ರಗಳು, ಯಂತ್ರಗಳ ಬಾಡಿಗೆ ಸಿಗ್ತಕ್ಕಂಥ ಕೇಂದ್ರಗಳು ಎಲ್ಲಿದ್ದಾವೆ ಇಲ್ಲಿ ಗಬ್ಬೂರು ಭಾಗದಲ್ಲಿ ರೈತರಿಗೆ? ನಮ್ಮ ಭಾಗದಲ್ಲಿ ಈ ವರ್ಷ ಆಗ್ರೋದವರು ಬಾಡಿಗೆ ಯಂತ್ರ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ, ಅದು ರೈತರಿಗೆ ಲಭ್ಯ ಇದೆ ಇವಾಗ. ಹೇಗೆ ಇಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಬಿತ್ತನೆ ಗುರಿ ಆಗತ್ತಂತೀರಾ? ಚೆನ್ನಾಗಿ ಮಳೆ ಆಗಿದೆಯಾ, ಇನ್ನೂ ಮಳೆ ಬೇಕಾ, ಕೊರತೆ ಇದೆಯಾ, ಹೇಗೆ ಇಲ್ಲಿ ಈ ಭಾಗದಲ್ಲಿ ಹಿಂಗಾರು ಒಂದು ಬೆಳೆ ಬಿತ್ತನೆಗೆ? ಹಿಂಗಾರಿನಲ್ಲಿ ಇವಾಗ ಮಳೆ ಚೆನ್ನಾಗಿ ಆಗಿದೆ ನಮ್ಮ ಭಾಗದಲ್ಲಿ, ಅದರಿಂದ ಬಿತ್ತನೆಗೆ ಏನು ಸಮಸ್ಯೆ ಇಲ್ಲ, ಒಳ್ಳೆ ಬಿತ್ತನೆ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ. ಇನ್ನು ಕೊನೆಯದಾಗಿ ರೈತರಿಗೆ ಏನು ಹೇಳ್ತೀರಿ, ಗಬ್ಬರು ಒಂದು ಹೋಬಳಿ ಭಾಗದ ರೈತರಿಗೆ ನಿಮ್ಮ ಸಲಹೆ ಸೂಚನೆಗಳನ್ನ ಏನು ಕೊಡ್ತೀರಿ? ಇವಾಗ ಮಳೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ಭಾಗದಲ್ಲಿ ಆಗಿರೋದ್ರಿಂದ ಆದಷ್ಟು ಬೆಳೆಗಳನ್ನು ಲಘು ಪೋಷಕಾಂಶಗಳನ್ನು 94 ಆಗಿರ್ಬೋದು, ಮೈಕ್ರೋನ್ಯೂಟ್ರಿಯಂಟ್ಸ್ ಆಗಿರ್ಬೋದು, ಅದನ್ನು ಕೊಟ್ಟು ಅವುಗಳನ್ನ ಆರೈಕೆ ಮಾಡಬೇಕು. ಈಗ ಹತ್ತಿಯಲ್ಲಿ ಕೆಂಪಾಗೋದನ್ನು ಹೇಳ್ತಾ ಇರ್ತಾರೆ ರೈತರು, ಕೆಂಪಾಗ್ತದೆ ರೀ ಭಾಳ ಎಲೆ ಕೆಂಪಾಗ್ತದೆ, ಏನು ಮಾಡಬೇಕು ಅಂತಕ್ಕಂಥದ್ದು, ಇದಕ್ಕೆ ಏನು ಸಲಹೆ ಕೊಡ್ತಾ ಇದ್ದೀರಿ ರೈತರಿಗೆ? ಇವಾಗ ಹತ್ತಿನಲ್ಲಿ ಕೆಂಪಾಗುವಿಕೆ ಎರಡು ಕಾರಣಗಳಿಂದ ಬರ್ತದೆ, ಒಂದು ಮ್ಯಾಗ್ನೀಷಿಯಂ ಡೆಫಿಷಿಯನ್ಸಿಯಿಂದ, ಇನ್ನೊಂದು ಹತ್ತಿನಲ್ಲಿ ಜಾಸಿಡ್ಸ್ ಅಂತ ಹೇಳ್ತೀವಿ, ಅದರಿಂದ ಕೂಡ ಜಾಸ್ತಿ ಬರ್ತದೆ. ಈ ಜಾಸಿಡ್ಸ್ ಪ್ರಾಬ್ಲಮ್ ಆದಾಗ ನಾವು ಅದಕ್ಕೆ ಇಮಿಡಾಕ್ಲೋಪ್ರಿಡ್ ಆಗಿರ್ಬೋದು ಕೀಟನಾಶಕಗಳನ್ನು ಸಿಂಪರಣೆ ಮಾಡೋಕ್ಕೆ ಹೇಳ್ತೀವಿ. ಮ್ಯಾಗ್ನೀಷಿಯಂ ಡೆಫಿಷಿಯನ್ಸಿ ಆಗಿ ಏನಾದರೂ ತೊಂದರೆ ಆಗಿದ್ದರೆ, ಎಲೆ ಕೆಂಪಾಗಿದ್ದರೆ, ಅದಕ್ಕೆ 4 ಗ್ರಾಮಷ್ಟು 1 ಲೀಟ್ರ್ ನೀರಿಗೆ ಬೆರೆಸಿ ಅದನ್ನು ಸಿಂಪರಣೆ ಮಾಡೋಕ್ಕೆ ಮ್ಯಾಗ್ನೀಷಿಯಂ ಸಲ್ಫೇಟನ್ನು ಹೇಳ್ತಾ ಇದ್ದೀವಿ. ಹೇಗೆ ಮ್ಯಾಗ್ನೀಷಿಯಂ ಸಲ್ಫೇಟು 94 ನಿಮ್ಮಲ್ಲಿ ಸಿಗ್ತಾ ಇದ್ದಾವ? ನಮ್ಮಲ್ಲಿ ಸದ್ಯಕ್ಕೆ ಮೈಕ್ರೋ ನ್ಯೂಟ್ರಿಯಂಟ್ ಅಂದರೆ ಮ್ಯಾಗ್ನೀಷಿಯಂ, ಐರನ್, ಬೋರಾನು ಮೂರು ಕೂಡ ಸೇರಿಸಿ ಒಂದು ಮಿಶ್ರಣ ಕೊಟ್ಟಿದ್ದಾರೆ, ಸಪರೇಟಾಗಿ ಇಲ್ಲ, ಅದನ್ನು ಕೂಡ ನಾವು ಸಿಂಪರಣೆ ಮಾಡ್ಬೋದು. ಒಳ್ಳೆಯದು ರೇಖಾ ಅವರು, ಇದುವರೆಗೆ ಈ ಒಂದು ಭಾಗದಲ್ಲಿ ಗಬ್ಬರು ಹೋಬಳಿ ಭಾಗದಲ್ಲಿ ಮಳೆ ಬೆಳೆ ಪರಿಸ್ಥಿತಿ ಜೊತೆಗೆ ರೈತ ಸಂಪರ್ಕ ಕೇಂದ್ರದಲ್ಲಿ ಏನೇನು ಒಂದು ಪರಿಕರಗಳು ಲಭ್ಯತೆ ಇದೆ ಅಂತಕ್ಕಂಥ ವಿಚಾರ ಹಂಚಿಕೊಂಡ್ರೆ, ರೈತ ಬಾಂಧವರು ಯಾವತ್ತು ಏನೇ ಒಂದು ಕೃಷಿ ಚಟುವಟಿಕೆಯನ್ನು ಕೈಗೊಳ್ಳದಿರ್ಬೋದು, ಸಿಂಪರಣೆ ಇರ್ಬೋದು, ಬಿತ್ತನೆ ಇರ್ಬೋದು, ಮುಂತಾದವುಗಳನ್ನು ಮಾಡುವಾಗ ರೈತರು ರೈತ ಸಂಪರ್ಕ ಕೇಂದ್ರದ ತಜ್ಞರ ಅಭಿಪ್ರಾಯ ಜೊತೆಗೆ ಕೃಷಿ ವಿಜ್ಞಾನಿಗಳ ಅಭಿಪ್ರಾಯವನ್ನು ಪಡೆದು ಮುಂದಾಲೋಚನೆಯನ್ನು ಮಾಡಿ ಮುಂದಿನ ಕಾರ್ಯಕ್ರಮಗಳನ್ನು ಕೈಗೊಂಡ್ರೆ ಅನುಕೂಲ ಆಗುತ್ತೆ. ಒಳ್ಳೆಯ ಒಂದು ವಿಚಾರವನ್ನು ಹಂಚಿಕೊಂಡೋದಕ್ಕೆ ತಮಗೆ ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ದೇವದುರ್ಗ ತಾಲೂಕಿನ ಗಬ್ಬೂರು ರೈತ ಸಂಪರ್ಕ ಕೇಂದ್ರದ ಮಳೆ ಬೆಳೆ ಪರಿಸ್ಥಿತಿ ಮತ್ತು ಕಾರ್ಯಚಟುವಟಿಕೆ ಕುರಿತು ಕೃಷಿ ಅಧಿಕಾರಿ ರೇಖಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಭಾವಲತಿ. ಮಣಪುರಂ ಫಿನಾನ್ಸ್ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಸಾಲವನ್ನ ಪರಿಚಯಿಸುತ್ತಿದೆ. ತಿಂಗಳಿಗೆ ಕೇವಲ 58 ಪೈಸೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪುರಂ ಚಿನ್ನದ ಸಾಲ, ಜೀವನವನ್ನ ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800-420-2233. हर जोखिम से निकल कर फसल आए सुरक्षित हो जाए फसल बीमा से हर किसान अब संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಈಗ ಕೇಳಿ ಸಿರ್ವಾರ ತಾಲೂಕಿನ ನಾಗರಾಜ್ ಕಾಜನಗೌಡ ಅವರ BV 380 ಕೋಳಿ ಮೊಟ್ಟೆ ಸಾಕಾಣಿಕೆಯ ಅನುಭವಗಳನ್ನು. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ನಾಗರಾಜ್ ಕಾಜನಗೌಡರು. ಇವರು ಇತ್ತೀಚೆಗೆ ಕೋಳಿ ಸಾಕಾಣಿಕೆಯನ್ನು ಮಾಡಿದ್ದಾರೆ. BV 380 ತಳಿಯ ಒಂದು ಕೋಳಿ ಸಾಕಾಣಿಕೆ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ತಳಿ ಹೊಸ ತಳಿ ಅಂತ ಹೇಳ್ಬೋದು. ನಮ್ಮ ಭಾಗದಲ್ಲಿ ಭಾಳಷ್ಟು ನಾವೆಲ್ಲ ಫಾರ್ಮ್ ಕೋಳಿಗಳಂತ ಹೇಳ್ತಿದ್ವಿ. ಬಿಳಿ ಕೋಳಿಗಳು ಜಾಸ್ತಿ ಫಾರ್ಮಲ್ಲಿ ಸಾಕಾಣಿಕೆ ಮಾಡಿ ಮೊಟ್ಟೆ ಉತ್ಪಾದನೆ ಮಾಡ್ತಾಯಿರ್ತಾರೆ. ಆದರೆ ನಾಗರಾಜ್ ಅವರು ಈ BV 380 ತಳಿಯ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ. ಈ ಒಂದು ತಳಿ ಯಾಕೆ ಸಾಕಾಣಿಕೆ ಮಾಡಿದರು, ಜೊತೆಗೆ ಏನು ಇದ್ರ ಲಾಭಗಳಿರ್ತವೆ, ಯಾವ ರೀತಿ ಅವರು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಹೇಗೆ ಲಾಭ ಬರ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಇವತ್ತು ಶಾಲೆಯನ್ನು ಓದಿದರೆ ಹೇಗೆ? ಸರ್, ನಮ್ಮ ಹೆಸರು ನಾಗರಾಜ್ ಕಾಜನಗೌಡ್ರ ಅಂತೇಳಿ. ನಮ್ಮದು ರಾಯಚೂರು ಡಿಸ್ಟ್ರಿಕ್ಟ್ ಸಿರ್ವಾರ ತಾಲೂಕು. ನಾವು PU ಸೆಕೆಂಡ್ ಇಯರ್ ಓದಿದ್ವಿ ಸರ್. ಅಲ್ಲಿಗೆ ರಿಸಲ್ಟ್ ಇದಾಯಿತು. ನಾವು ಹೊಲ ಮನೆ ನೋಡ್ಕೊಂಡು ಇಲ್ಲೇ ಸರಿಯೋದ್ವಿ. ಸ್ವಲ್ಪ ದಿನ ಹೊಲ ಮನೆ ಮಾಡಿದ್ವಿ ಸರ್, ಹೊಲದಲ್ಲಿ ಏನು ಲಾಭ ಅನಿಸ್ಲಿಲ್ಲ. ಹಾಗಾಗಿ ಬೇರೆ ಬೇರೆ ನೋಡೋಣ ಅಂತ ಅಂದ್ಕೊಂಡ್ರೆ ಒಂದು ಟ್ರೈನಿಂಗ್ ಸೆಂಟ್ರ್ ಅವರು ನಮಗೆ ಫೋನ್ ಬಂತು. ಹಿಂಗಿಂಗ ಕೋಳಿ ಫಾರ್ಮ್ದು ಸಾಕಾಣಿಕೆ ಬಗ್ಗೆ ಮಾಹಿತಿ ಕೊಡ್ತಾರ, ಬರ್ರಿ ನೀವು ಅಂತ ಹೇಳಿದರು. ನಾವು ಹೋಗಿದ್ವಿ, 10 ದಿನ ಟ್ರೈನಿಂಗ್ ಕೊಟ್ಟರು. ಟ್ರೈನಿಂಗ್ ಕೊಟ್ಟು ಕೋಳಿಗಳ ಬಗ್ಗೆ ಮಾಹಿತಿ ಕೊಟ್ಟರು ಅವರು, ಯಾವ್ದು ಮಾಡಿದರೆ ಲಾಭ ಇರ್ತದೆ, ಯಾವ್ದು ಮಾಡಿದರೆ ಲಾಭ ಇಲ್ಲ ಅಂಥೇಳಿ. ಅದರಲ್ಲಿ ಇದು ಒಂದು BV 380 ಒಂದು ಹೊಸ ತಳಿ, ಇದು ಒಂದು ತಿಳಿಸ್ಕೊಟ್ರು ನಮಗೆ. ಇದು ಚೆನ್ನಾಗಿರ್ತದೆ, ಮೊಟ್ಟೆ ಸೇಲಿಂಗ್ ಮಾಡಬೇಕು. ಆಮೇಲೆ ಇದು ಜನರಿಗೆ ಈ ಮೊಟ್ಟೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು, ಇದಕ್ಕೆ ಯಾವುದೋ ಮೆಡಿಸಿನ್ ಇರೋದಿಲ್ಲ. ಇದಕ್ಕೆ ನಾವು ಬೆಳ್ಳುಳ್ಳಿ ರಸ ಆಮೇಲೆ ಶುಂಠಿ ರಸ ತಿಂಗಳಿಗೊಂದು ಟೈಮು ಕೊಡ್ತೀವಿ. ಅದು ಯಾವ ಥರ ಕೊಡ್ಬೇಕಂತ ನಮಗೆ ಕಂಪ್ನಿಯವ್ರು ಹೇಳ್ತಾರೆ, ಅದೇ ಥರ ಕೊಡ್ತೀವಿ. ಆದರೆ ಅದೇ ಇದನ್ನು ತಿನ್ನೋದ್ರಿಂದ ಒಂದು ಹುಡುಗರಿಗೆ, ಒಂದು ವಯಸ್ಸಾದ ಹೆಣ್ಮಕ್ಳಿಗೆ ಆಯಿತು, ಒಂದು ಇದು ಆರೋಗ್ಯ ಇಲ್ದವರಿಗೆ. ಈಗ ನಮ್ಮ ಹತ್ರ ಡಾಕ್ಟ್ರುಗಳದ್ದು ಕಳಿಸ್ತಾರೆ, ಏನು ಹೇಳ್ತಾರೆ ಅಂದರೆ ಇಲ್ಲ ನೀವು ಕೆಲವು ದಿನ ಸ್ವಲ್ಪ ಜವರಿ ಮೊಟ್ಟೆ ತಿನ್ನಿರಿ ಅಂತ ಹೇಳ್ತಾರೆ. ಅಂಥವ್ರು ನಮ್ಮಲ್ಲಿ ಬರ್ತಾರೆ ಈಗ ಹುಡುಕಿಂದು. ರಾಯಚೂರು ಡಿಸ್ಟಿಕ್ ಪೂರ್ತಿ ನಂದು ನನ್ನಲ್ಲಿಗೆ ಬರ್ತಾರೆ. ಸುತ್ತಮುತ್ತ ಒಂದು 40-50 ಕಿಲೋಮೀಟರ್ಲಿಂದ ನನ್ನ ಹತ್ರ ಬಂದು ತೊಗೊಂಡೋಗ್ತಾರೆ. ಒಂದನೇದ್ದು. ಎರಡನೇದ್ದು ಏನಪ್ಪ ಅಂತಂದರೆ ನಂದೆಲ್ಲ ಯೂಟ್ಯೂಬಲ್ಲಿನೂ ಸ್ವಲ್ಪ ಆ ಕಡೆ ಇದಾಗಿದೆ. ಆಮೇಲೆ ನಾನು ಧಾರವಾಡ, ಆಮೇಲೆ ಬಿಜಾಪುರ, ಗುಲ್ಬರ್ಗ ಆ ಕಡೆಲ್ಲ ಆನ್ಲೈನಲ್ಲಿ ಕಳಿಸ್ತೀನಿ. ಅವರು ಫೋನಲ್ಲೇ ಮಾತಾಡಿ ಅಮೌಂಟ್ ಹಾಕ್ತಾರೆ, ಅವರಿಗೆ ಡೈರೆಕ್ಟರ್ ಬಸ್ಸಿಗೆ ಇಟ್ಟು ಫೋಟೋ ತೆಗೆದು ವಾಟ್ಸಪ್ಪಿಗೆ ಬಸ್ ನಂಬರ್ ಕಳಿಸ್ತೀನಿ, ಅವರಿಗೆ ಡೈರೆಕ್ಟರ್ ಮುಟ್ತದೆ ಅಲ್ಲಿಗೆ. ಈಗ ತಾವು ಎಷ್ಟು ಕೋಳಿ ಸಾಕಾಣಿಕೆಯಿಂದ ಪ್ರಾರಂಭ ಮಾಡಿದ್ರಿ, ಜೊತೆಗೆ BV 380 ತಳಿ ಕೋಳಿ ಎಲ್ಲಿಂದ ತಂದ್ರಿ? ಅಂದರೆ ಕೋಳಿ ಸಾಕಾಣಿಕೆ ಹೊಸ್ತಾಯಿ ಮಾಡ್ಬೇಕಾದ್ರೆ ಅದಕ್ಕೆ ಎಲ್ಲ ಪೂರಕ ಸಿದ್ಧತೆಗಳು ಬೇಕಾಗ್ತವೆ. ಏನೇನು ಸಿದ್ಧತೆಗಳನ್ನು ಮಾಡ್ಕೊಂಡ್ರಿ? ಹೇಗೆ ತಾವು ಬ್ಯಾಂಕಿಂದ ಒಂದು ಅನುಕೂಲತೆಯ ಸಾಲವನ್ನು ಪಡ್ಕೊಂಡ್ರೆ ಹೇಗೆ ಸ್ವಲ್ಪ ಹೇಳಿ. ಇಲ್ಲ ಸರ್, ನಾವು ತರಬೇತಿಗೆ ಹೋದಾಗ ಹೇಳಿದ್ರು, ಅವರು SBI ದವರೇ ತರಬೇತಿ ಕೊಟ್ಟಿದ್ರು. ಅವ್ರ ಕಡೆಯಿಂದ ಇಲ್ಲ ಲೋನ್ ಸಿಗ್ತದ, ಸಬ್ಸಿಡಿ ಸಿಗ್ತದ ಅಂತ ಹೇಳಿದ್ರು. ಬಟ್ ನಮಗೆ ಅದರಿಂದ ಯಾವುದೇ ಪ್ರಯೋಜನ ಆಗಲಿಲ್ಲ. ನಮಗೆ ಅದೆಲ್ಲ ಡಾಕ್ಯುಮೆಂಟ್ಸ್ ಅವು ಇವು ಭಾಳ ಕೇಳಿದರು, ಇದು ಆಗೋದಿಲ್ಲ, ನೀವು ಮ್ಯಾಲಿಂದ ಫೋರ್ಸ್ ಮಾಡಿ ಅಲ್ಲಿದ್ದ ಸಬ್ಸಿಡಿ ತಗೋಬೇಕಂಗೆ. ನಮ್ಮ ಕೈಲಿ ಆಗಲ್ಲ, ನಾವೇ ಸ್ವಂತ ದುಡ್ಡಲ್ಲಿ ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ ಪಾಸ್ ಆಯಿತು, ಆಮೇಲೆ ಬರ್ತಾ ಬರ್ತಾ ಮಾರ್ಕೆಟಿಂಗ್ ಕುಂತು. ಜನರಿಗೆಲ್ಲ ಸ್ವಲ್ಪ ಅದನ್ನು ತಿಂದ ಮೇಲೆ ಟೇಸ್ಟ್ ಅನಿಸ್ಯದ. ಬಟ್ ಎಲ್ಲ ಜನನೂ ಇದನ್ನೇ ತಿನ್ನಬೇಕಂತ ಅವ್ರೂ ಹೇಳ್ತಾರೆ, ಇಲ್ಲರಿ ಚೆನ್ನಾಗೈತೆ ಅಂಥೇಳಿ. ಆದ ಕಾರಣಕ್ಕೆ ನಾವು ಅದೇ 200 ಆದಮೇಲೆ ಮತ್ತೆ 200 ತರಿಸ್ಕೊಂಡ್ವಿ. 400 ಆಯಿತು, ಆಮೇಲೆ ಮತ್ತೆ 100 ತರಿಸ್ಕೊಂಡ್ವಿ. ಟೋಟಲ್ ಆಗಿ 500 ಕೋಳಿ ಮಾಡಿರೋದು ನಾವು. ಹೇಗೆ ಕೋಳಿಗಳನ್ನು ಎಲ್ಲಿಂದ ತರಿಸಿದ್ರಿ, ಹೇಗೆ ಬಿತ್ತು ರೇಟ್, ಒಂದು ಕೋಳಿಗೆ ಎಷ್ಟು ಕೊಟ್ಟರು ದುಡ್ಡನ್ನು? ಇದು ಕೇರಳ ಬ್ರೀಡ್ ಅಂತೇಳಿ ಹೇಳಿದ್ರು ನಮಗೆ. ನಮಗೆ ಕೇರಳದಿಂದ ದಾವಣಗೆರೆ ಬರ್ತದೆ, ದಾವಣಗೆರೆಯಿಂದನೇ ಈ ಕಡೆ ಡಿಸ್ಪ್ಯಾಚ್ ಮಾಡ್ತಾರಂತ ಸುದ್ದಿ ಕೇಳಿದ್ವಿ. ಒಬ್ಬ ಡೀಲರ್ ಇದ್ದಾರೆ, ಇವರು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತೊಗೊಂಡು ಕೇಸಿ ಅವ್ರ ಹತ್ರ ಮಾಹಿತಿ ತೊಗೊಂಡ್ವಿ, ಇಲ್ಲ ರೀ ಕಳಿಸ್ಕೊಡ್ತೀವಿ ಅಂತ ಹೇಳಿದರು. ಇದು ಗೇಜು ಸೇರಿ ಫಸ್ಟ್ ಸ್ಟಾರ್ಟಿಂಗಲ್ಲಿ 95,000 ಕೊಟ್ಟಿದ್ರಿ, 100 ಕೋಳಿ ವಿತ್ ಗೇಜು. 200 ಕೋಳಿಗೆ 190,000 ರೂಪಾಯಿ ಆಗಿತ್ತು. ಅಂದರೆ ಅವರೇ ಡೆಲಿವರಿ ಕೊಡ್ತಾರೆ ಇಲ್ಲಿಗೆ. ಆಮೇಲೆ ನೆಕ್ಸ್ಟ್ ತರಿಸಿದ್ರದ 200 ಕೋಳಿಗೆ 100,000 100 ಕೋಳಿ ಗೇಜ್ ತರಿಸ್ಕೊಂಡ್ವಿ. ಈಗೇನೋ ಮತ್ತೆ 5,000 ರೂಪಾಯಿ ಜಾಸ್ತಿ ಅಂತ ಹೇಳ್ತಾರೆ, ಬಟ್ ಈಗ ತರಿಸಿಲ್ಲ ನಾವು ಈಗ, ಯಾಕಂದ್ರೆ ಗೇಜ್ ಉಳ್ಕೊಂಡ ಕಾರಣಕ್ಕೆ ಬರೀ ಕೋಳಿ ಅಷ್ಟೇ ತರಿಸ್ತಾ ಇದ್ವಿ. ಬರೀ ಕೋಳಿ ಈಗ ಬಂದು 500-550 ರೂಪಾಯಿ ಕೊಡ್ತಾರೆ ಡೆಲಿವರಿ ಸಹಿತ. ಒಂದು ಕೋಳಿಗೆ ಡೆಲಿವರಿ ಸಹಿತ 550 ರೂಪಾಯಿ ಕೊಡ್ತಾರೆ. ಅದು ದೊಡ್ಡ ಕೋಳಿ ಇರ್ತದ, ಅದು ಬಂದು ನಮ್ಮ ಹತ್ರ ಬಂದು ಒಂದು ವಾರ 10 ದಿನದಲ್ಲಿ 15 ದಿನ ಲಾಸ್ಟ್ ಅಷ್ಟು ದಿನದಲ್ಲಿ ಮೊಟ್ಟೆ ಹಾಕಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಕೋಳಿಗಳನ್ನ ಮೊಟ್ಟೆ ಹಾಕ್ತಕ್ಕಂಥ ಕೋಳಿಗಳನ್ನ ತಾವು ತರಿಸಿರಿ, ಈ ಕೋಳಿಗಳು ಎಷ್ಟು ದಿವಸವರೆಗೆ ಮೊಟ್ಟೆ ಹಾಕ್ತವೆ? ಒಂದು ಕೋಳಿ ಅಂದಾಜು ಮೊಟ್ಟೆ ಹಾಕಿದ ಮೇಲೆ ಅದರದ್ದು ಜೀವಿತಾವಧಿ ಮುಗಿತಂತೀರಾ? ಮತ್ತೆ ಮರು ಮೊಟ್ಟೆ ಹಾಕ್ಲಿಕ್ಕೆ ಅದು ಎಷ್ಟು ಟೈಮ್ ಬೇಕಾಗತ್ತೆ? ಸರ್, ಇದು ಮರು ಮೊಟ್ಟೆ ಹಾಕೋದು ಹಾಕಲ್ಲ ಅಂತ ಅನಿಸ್ತದ್ರಿ, ಯಾಕಂದ್ರೆ ಅವ್ರು ಕೊಟ್ಟಿರೋದು 15 ತಿಂಗಳ ಟೈಮಿಂಗು, ಬಟ್ ಅದು ನಮಗೆ ಕಂಟಿನ್ಯೂ ಆಗಿ ಬರೋದು 12-13. ಈಗ ಜವಾರಿ ಕೋಳಿ ಮೊಟ್ಟೆ ಭಾಳಷ್ಟು ಡಿಮಾಂಡ್, ಅಲ್ಲೇ ಹೋಗ್ತಾರೆ ಜವಾರಿ ಕೋಳಿ ಮೊಟ್ಟೆನ ಹುಡುಕೊಂಡು ಹೋಗ್ತಿರ್ತಾರೆ. ಜವಾರಿ ಕೋಳಿ ಮೊಟ್ಟೆಗೂ BV380 ತಳಿಯ ಕೋಳಿ ಮೊಟ್ಟೆಗೆ, ಅಂದರೆ ನೀವು ಸಾಕಾಣಿಕೆ ಮಾಡಿದಂಥ ಒಂದು ಕೋಳಿ ಮೊಟ್ಟೆಗೂ ಏನು ವ್ಯತ್ಯಾಸ? ಜೊತೆಗೆ ಫಾರ್ಮ್ ಕೋಳಿ ಮೊಟ್ಟೆನೂ ಬರ್ತದೆ. ಜನ ಏನ್ತಾರೆ, ಫಾರ್ಮ್ ಕೋಳಿ ಮೊಟ್ಟೆ ಭಾಳ ಸ್ವಸ್ಥ ಇರುತ್ತೆ. 500 ಕೋಳಿಯಿಂದ ದಿವಸ ಎಷ್ಟು ಮೊಟ್ಟೆ ಬರ್ತವೆ ನಿಮ್ಮದು, ಮಾರಾಟ ಹೇಗೆ ಮಾಡ್ತಾ ಇದ್ದೀರಿ, ಜೊತೆಗೆ ಹೇಗೆ ಬೇಡಿಕೆ ಇದೆ ಇದಕ್ಕೆ, ಅಥವಾ ಕಷ್ಟ ಆಗ್ತಾ ಇದೆ ಹೇಗೆ? ಹಾಂ ಸರ್, ಇದು 100 ಕೋಳಿಗೆ 80 ಮೊಟ್ಟೆ ಹೇಳಿರ್ತಾರೆ ರೀ. 80 ನಾವು ಚೆನ್ನಾಗಿಟ್ಕೊಂಡಷ್ಟು 85-90 ತನಕ ಬರುತ್ತೆ 100. ಆಮೇಲೆ ಜವಾರಿ ಮೊಟ್ಟೆಗೆ ಸೈಜು ಸ್ವಲ್ಪ ಸಣ್ಣದು ಬರುತ್ತೆ ಸರ್, ಅದು ಯಾಕಂದರೆ ಹೊರಗಡೆ ಮೇಯ್ತದ. ನಾ ಇದು ನಮ್ಮದೇನೈತೆ, ನಾವು ಇದನ್ನು ಒಂದು ಶೆಡ್ಡಲ್ಲಿ ಮಾಡಿ ಸಾಕೋದ್ರಿಂದ ಅದಕ್ಕೆ ಫುಡ್ ತಂದು ಹಾಕೋದ್ರಿಂದ ಫುಡ್ಡು ಒಳ್ಳೆ ಕ್ಯಾಲ್ಸಿಯಮ್ ಫುಡ್ ಆಗೋದ್ರಿಂದ ಆ ಮೊಟ್ಟೆ ಸೈಜು ಸ್ವಲ್ಪ ದಪ್ಪ ಬರುತ್ತೆ. ಆಮೇಲೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಆಮೇಲೆ ಇದು ಯಾವುದೇ ರೀತಿಯ ತೊಂದರೆ ಇಲ್ಲ, ಆಮೇಲೆ ಸ್ಮೆಲ್ಲೂ ಬರೋದಿಲ್ಲ. ಈಗ ಕೆಲವು ಮಂದಿ ಅಂತಾರೆ ಈ ಫಾರಂ ಮೊಟ್ಟೆ ವೈಟ್ ಮೊಟ್ಟೆನೂ ಬರ್ತದೆ, ವೈಟ್ ಮೊಟ್ಟೆ ಅದು ಮೆಡಿಸಿನ್ ಇಲ್ಲಾಂದರೆ ಅದು ಮೊಟ್ಟೆ ಬರೋಲ್ಲ. ನಮ್ಮದಕ್ಕೆ ಯಾವುದು ಮೆಡಿಸಿನ್ ಹಾಕಲ್ಲ, ಅದ್ರದ್ದು ಮೊಟ್ಟೆ ಕೆಲವು ಅದನ್ನು ಒಡೆದು ಕೈಗೆತ್ತಪ್ಪ ಅಂದರೆ ಸ್ಮೆಲ್ ಬರ್ತದೆ, ಇದು ವಾಸನೆ ಇರ್ತದೆ, ನಿಮ್ಮದು ವಾಸನೆ ಇರಲ್ಲ, ಟೇಸ್ಟೂ ಇರ್ತದೆ ಅಂತೇಳಿ ಜನ ಹೇಳೋದು. ಹಂಗಾಗಿ ಜನರು ಇಲ್ಲಿಗೆ ಬರೋದು ನನ್ನ ಹತ್ರ, ಕೆಲವು ಇಲ್ಲಿ ಸುತ್ತಮುತ್ತ ಹಳ್ಳಿಗಳೆಲ್ಲ ಇಲ್ಲಿಗೆ ಬಂದೇ ಚಾಯ್ಸ್ ಮಾಡಿ ತೊಗೊಂಡೋಗ್ತಾರೆ, ಹೋಗ್ತಾರೆ ತೊಗೊಂಡೋಗ್ತಾರೆ. ಹೇಗೆ ಜನಗಳೇ ಬೀಳೋದು? ಫೀಡ್ ಖರ್ಚು ತೆಗೆದು ನಮಗೆ 4-5 ರೂಪಾಯಿ ಬೀಳ್ತದೆ ರೀ. ಕೆಲವೊಂದು ಈಗ ಹೋಲ್ಸೇಲ್ ಅಂಗಡಿ ಕೊಡಬೇಕಾದ್ರೆ ಟ್ರಾನ್ಸ್ಪೋರ್ಟಿಂಗ್ ಬೇಕಾಗುತ್ತೆ, ಈ ಟ್ರಾನ್ಸ್ಪೋರ್ಟಿಂಗ್ ಸೇರಿ ನಮಗೆ ಒಂದು ಮೊಟ್ಟೆಯಿಂದ ಒಂದು 2.5-3 ರೂಪಾಯಿ ಉಳಿಯೋಷ್ಟು ಉಳಿಸ್ಕೊಂಡು ಅವ್ರಿಗೆ 8-8 ರೂಪಾಯಿ ಅವ್ರಿಗೆ ತಲುಪಿಸ್ತೀವಿ ರೀ. ಹಾಂ, ಕೊಡ್ತೀವಿ ಹೋಲ್ಸೇಲ್ ಆಗಿ, ಅದು ರಿಟೇಲ್ ಆಗಿ ಅಂಗಡಿಯಲ್ಲಿ 10 ರೂಪಾಯ್ದಂಗೆ ಸಿಗೋದು ಸರ್ ಎಲ್ಲ. ನೋಡ್ರಿ ನಾಗರಾಜ್ ಅವರೇ, ಕೋಳಿ ಸಾಕಾಣಿಕೆಯನ್ನು ಮಾಡಿರ್ತಾವು, ಪ್ರತಿನಿತ್ಯ ಎಷ್ಟು ಉತ್ಪಾದನೆ, 500 ಕೋಳಿಯಿಂದ ಎಷ್ಟು ಮೊಟ್ಟೆ ಉತ್ಪಾದನೆ ಆಗ್ತಾ ಇದೆ, ಹೇಗೆ ಅನಿಸ್ತದೆ ನಮ್ಗೆ? ನೋಡ್ರಿ 5 ಲಕ್ಷ ರೂಪಾಯಿ ಬಂಡವಾಳನ ಹಾಕಿದಿರ್ತಾವು, ಏನು ಅನಿಸ್ತದೆ ಬಂಡವಾಳ ವಾರಿ ಬರಬೇಕು, ಮತ್ತೆ ಅಲ್ಲಿ ಒಂದು ಲೇಬರ್ ಬೇಕಾಗುತ್ತೆ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿಕ್ಕೆ, ಲೇಬರ್ ಖರ್ಚು ಬರಬೇಕು, ಯಾಕಂದ್ರೆ ಲಾಭದಗೋಸ್ಕರ ನಾವೆಲ್ಲ ಮಾಡ್ತಾ ಇರೋದು, ಉದ್ಯೋಗನೇ ಸಿಗಬೇಕು ನಮಗೆ, ಆ ಒಂದು ದೃಷ್ಟಿಯಿಂದ ಏನು ಅನಿಸುತ್ತೆ ನಿಮಗೆ, ಲಾಭ ಇದೆ ಅಂತಂತೀರಾ ಹೇಗೆ? ಸರ್, ಇದು ಕಂಟಿನ್ಯೂ ಮಾಡೋದ್ರಿಂದ ಲಾಭ ಇದೆ ಸರ್, ಲಾಭ ಇಲ್ಲಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇದು ಇನ್ನೂ ಸರ್, ಇದು ಹೆಂಗೈತಂದರೆ ಇದನ್ನು ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಇದೇ ಮೊಟ್ಟೆನೇ ತಲುಪಬೇಕಂತ ನಮ್ಮ ಉದ್ದೇಶ ಸರ್. ಯಾಕಂದರೆ ಇದು ತಿನ್ನೋದ್ರಿಂದ ಜನರಿಗೆ ಒಳ್ಳೆಯದು. ಈಗ ವೈಟ್ ಮೊಟ್ಟೆ 6 ರೂಪಾಯಿ ಸಿಗ್ತದೆ ಅಂತೇಳಿ ಕೇಸಿ ಅದನ್ನೇ ಕೆಲವು ಮಂದಿ ಎಲ್ಲ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಾರ, ಬಟ್ ಆದರೆ ಅದಕ್ಕಿಂತ ಇದು ಆರೋಗ್ಯ ಅಲ್ಲ. ನೀವು ಹೇಳ್ತೀರಿ ಆರೋಗ್ಯ ಅಂತೇಳಿ, ಆದ್ರೆ ಜನರಿಗೆ ಕನ್ವಿನ್ಸ್ ಆಗ್ಬೇಕಲ್ಲ, ಯಾವ ಒಂದು ಆಧಾರ ಇಟ್ಕೊಂಡು ಆರೋಗ್ಯ ಅಂತ ಹೇಳ್ತೀಯಪ್ಪ ನೀನು ಅಂತ ಹೇಳ್ತಿರ್ತಾರೆ. ಈಗ ನಾವು ಮೇಂಟೈನ್ ಮಾಡ್ತೀವಿ, ನಾವು ಗ್ಯಾರಂಟಿ ಕೊಡ್ತೀವಿ, ಇದಕ್ಕೆ ಮೆಡಿಸಿನ್ ಯಾವುದೇ ರೀತಿ ಮೆಡಿಸಿನ್ ಹಾಕೋದಿಲ್ಲ, ಹಾಕೋದೇ ಇಲ್ಲ. ಆ ಕಾರಣಕ್ಕೆ ನಾವು ಗ್ಯಾರಂಟಿ ಹೇಳ್ತೀವಿ ಸರ್, ಇದು ಒಳ್ಳೆಯದು, ಚೆನ್ನಾಗಿರುತ್ತೆ ತಿಂದರೆ ಅಂತೇಳಿ. ಈ ಕೆಲವು ಕೃಷಿ ವಿಶ್ವವಿದ್ಯಾಲಯದವರು ಅವರು ಭಾಳ ಜನ ಹೇಳ್ತಾರೆ ಸರ್, ನಿಮ್ಮದು ಮೆಡಿಸಿನ್ ಏನೇನು ಹಾಕ್ತಾರೆ. ಇಲ್ಲೇ ಒನ್ ಟೈಮು ಇವರು ವೆಟರ್ನರಿ ಡಾಕ್ಟರ್ ಬಂದಿದ್ದರು, ಗೌರ್ಮೆಂಟ್ ಡಾಕ್ಟರು, ಒನ್ ಟೈಮಲ್ಲಿ ಅದು ಯಾವುದೋ ರೋಗ ಬಂದಿತ್ತು, ಅಕ್ಕಿ ರೋಗ ಅಂತೇಳಿ, ಕೋಳಿ ಅಲ್ಲೆಲ್ಲೆಲ್ಲಿ ಸಹಾಯಕತ್ತವ್ರಿ, ನಿಮ್ಮ ಅದಕ್ಕೆ ಮೆಡಿಸಿನ್ ಮಾಡ್ತೀವಿ ನಾವು ಅಂತೇಳಿ ಬಂದಿದ್ದರು. ನಾವು ಅವರಿಗೆ ನಾವು ಇಲ್ಲ ಸರ್, ನಾವು ಕಂಪ್ನಿ ಕೇಳಬೇಕಂದು ಮೇಲೆ ಕೇಳಿದ್ವಿ ಫೋನ್ ಮಾಡಿದರೆ, ಅವ್ರು ಯಾವುದೋ ಮೆಡಿಸಿನ್ ಹಾಕ್ಬೇಡ್ರಿ ಅಂತ ಹೇಳಿದರು. ಮೆಡಿಸಿನ್ ಬೇಡ ಯಾವುದಕ್ಕೆ, ಎದಕ್ಕೆ ರೀ ಅಂತಂದರೆ, ಇಲ್ಲ ನೋಡ್ರಿ ಅಲ್ಲಿ ಚೆಕ್ ಮಾಡಿರಿ, ರೋಗ ಇತ್ತಂದರೆ ನಮ್ಗೆ ಹೇಳ್ರಿ ಅಂತ ಹೇಳಿದರು. ಅವರೆಲ್ಲ ಚೆಕ್ ಮಾಡಿದ್ರು, ಇಲ್ಲ ಸರ್ ಎಲ್ಲ ಕೋಳಿ ಹೆಲ್ದಿ ಆಗಿದಾವ, ನಿಮ್ಮ ಅದಕ್ಕೆ ಯಾವುದೇ ರೋಗ ಇಲ್ಲ, ನೀವು ಇದಕ್ಕೆ ಏನು ಯೂಸ್ ಮಾಡ್ತಾರೆ? ಅವರೇ ಉಲ್ಟ ನಮ್ಮನ್ನು ಕೇಳಿದರು. ನಾವು ಹೇಳಿದ್ವಿ ತಿಂಗಳಿಗೆ ಒಂದು ಟೈಮ್ ಬೆಳ್ಳುಳ್ಳಿ ಕೊಡ್ತೀವಿ ರೀ, ಆಮೇಲೆ ಹಸಿ ಶುಂಠಿ ರಸ ಕೊಡ್ತೀವಿ ಮಿಕ್ಸರ್ಗೆ ಹಾಕಿ, ಆಮೇಲೆ ಉಪ್ಪು ಅದಕ್ಕೆ ಸ್ವಲ್ಪ ಟೇಸ್ಟಿಂಗ್ಗೋಸ್ಕರ ತಿಂಗಳಿಗೆ ಒಂದು ಟೈಮ್ ಸ್ವಲ್ಪ ಉಪ್ಪು ಹಾಕ್ತೀವಿ. ಇವು ಮೂರು ಒಂದು ಬಿಟ್ಟರೆ ಬೇರೆ ನಾವು ಯಾವುದು ಮೆಡಿಸಿನ್ ಯೂಸ್ ಮಾಡೋದಿಲ್ಲ. ಹಂಗಾಗಿ ಜನರಿಗೇನು ಟೇಸ್ಟಿಂಗ್ ಅಂತ ಏನಂತ ಗೊತ್ತಿದೆ, ಬಟ್ ಆದರೆ ಇದನ್ನು ಎಲ್ಲ ಕಡೆ ಮುಟ್ಟಬೇಕಂತ ನಮ್ಮ ಅಭಿಪ್ರಾಯ. ಇದರಿಂದ ಯಾಕಂದರೆ ಈಗ ನಾವು ಎದಕ್ಕೆ ಇದನ್ನ ಹಿಡ್ಕೊಂಡಿವಪ್ಪ ಅಂತಂದರೆ, ಈಗ ಒಬ್ಬ ರೈತ ಬೆಳೆ ಬೆಳೆಯೋದ್ರಿಂದ ಈಗ ರೈತಿಗೆ ಯಾವುದೇ ರೀತಿಯ ಲಾಭ ಇಲ್ಲ. ನಾವು ನೋಡಿದ್ವಿ ಹೊಲ ಮಾಡಿದ್ವಿ ಸಾಕಷ್ಟು ಮಾಡಿದ್ವಿ, ಆದರೆ ಅದರಿಂದ ಸಾಲ ಬಂತು ಹೊರತಾಗಿ ಅದರಿಂದ ಲಾಭ ಕಾಣಲಿಲ್ಲ. ಆ ಕಾರಣಕ್ಕೆ ಬೇರೆ ಬಿಸ್ನೆಸ್ ಏನೋ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನ ಆಯ್ಕೆ ಮಾಡ್ಕೊಂಡಿರೋದು. ಇದರಿಂದ ಪರವಾಗಿಲ್ಲ, ಈ ಸದ್ಯ ಇದ್ದದ್ರಲ್ಲಿ ಇಂಪ್ರೂವ್ಮೆಂಟ್ ಇದೆ ನನಗೆ. ಬಟ್ ಆ ಹೊಲ್ದು ಮಾಡೋದಕ್ಕಿಂತ ಇದರಲ್ಲಿ ಒಂದು ಲೆಕ್ಕ ಉತ್ತಮ ಅಂತ ಅನಿಸ್ತದ. ಈಗ ನೋಡ್ರಿ, 5 ಲಕ್ಷ ರೂಪಾಯಿ ಬಂಡವಾಳ ಹಾಕಿರಿ, ಅದನ್ನೆಲ್ಲ ವಿಚಾರ ಮಾಡಿದ್ರೆ ನಿಮಗೆ ಪ್ರತಿನಿತ್ಯ 500 ಕೋಳಿಗೆ ಏನಿಲ್ಲ ಅಂದ್ರೆ 400-420 ಮೊಟ್ಟೆ ಬರ್ತಾ ಇದೆ. ಅದರಿಂದ ನಾವು 8.5 ರೂಪಾಯಿ ಕೂಲಿ ಅಂತ ತಿಳ್ಕೊಂಡು ನಾವು ಅದನ್ನ ಮಾಡ್ತೀವಿ ಸರ್. ಮೊಟ್ಟೆಗಳು ಇಲ್ಲೇ ಅಲ್ಲ ಸ್ಥಳೀಯವಾಗಿ ನೋಡ್ರಿ, ಈಗ 500 ಅಂತ ಒಂದು 400 ಮೊಟ್ಟೆಗಳು ಬರ್ತಿರ್ತಾವೆ ತಮಗೆ ಅಂದಾಜಾಗಿ. 400 ಮೊಟ್ಟೆಗಳು ಪ್ರತಿನಿತ್ಯ ಇಲ್ಲೇ ಲೋಕಲ್ ಆಗಿ ಮಾರ್ತಾ ಇದ್ರೆ ಎಲ್ಲೆಲ್ಲಿ ಕಳಿಸ್ತಾ ಇದ್ರಿ ಮೊಟ್ಟೆಗಳನ್ನು? ಸರ್ ಇಲ್ಲ, ಇಲ್ಲಿ ಲೋಕಲಲ್ಲಿ ನಮ್ಮಲ್ಲಿ ವಾರಕ್ಕೆ ಒಂದು 10 ಟ್ರೈ ಇಲ್ಲೇ ಮಾರ್ತೀವಿ ರೀ. ಉಳಿದದ್ದನ್ನ ಸ್ವಲ್ಪ ಆ ಕಡೆ ರಾಯಚೂರು ಒಂದಿಷ್ಟು ಕಳಿಸ್ತೀವಿ. ಅಲ್ಲಿ ಸ್ವಲ್ಪ ಭಾಳಷ್ಟು ಬೇಡಿಕೆ ಇದೆ ರಾಯಚೂರಲ್ಲಿ. ಆಮೇಲೆ ತಾಲೂಕುಗಳಲ್ಲಿ ಸ್ವಲ್ಪ ಅಲ್ಲಲ್ಲಿ ಕಳಿಸ್ತಾ ಇದ್ದೀವಿ, ಒಂದು ಎರಡು ಮೂರು ತಾಲೂಕು ಕಳಿಸ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಮೊಟ್ಟೆ ಸ್ವಲ್ಪ ಶಾರ್ಟೇಜ್ ಇದೆ, ಮತ್ತೆ ಇನ್ನೊಂದಿಷ್ಟು ಕೋಳಿ ತರಿಸ್ಬೇಕು. ಬಟ್ ನಂದು ಶೆಡ್ ಆಗೋದಿಲ್ಲ, ಇಲ್ಲಿಗೆ ಸರಿ ಹೋಗ್ಯದ ಶೆಡ್ಡು. ಈಗ ಶೆಡ್ಡು ರೆಡಿ ಮಾಡ್ಕೊಂಡು ಮುಂದೆ ನೆಕ್ಸ್ಟ್ ತರಿಸಿ ಮತ್ತೆ ಇನ್ನು ಸಪ್ಲೈ ಜಾಸ್ತಿ ಮಾಡಬೇಕಂತ ನಮ್ಮದು ಅಭಿಪ್ರಾಯ ಇದೆ. ಅಂದರೆ ಈ ಕೋಳಿಗಳು 18 ತಿಂಗಳು ಅಂತ ಹೇಳಿದ್ರೆ ತಾವು 18 ತಿಂಗಳು ತನಕ ಹಾಕ್ತಾವೆ, 18 ತಿಂಗಳು ಆದಮೇಲೆ ಏನು ಮಾಡೋದು ಈ ಕೋಳಿಗಳನ್ನು? ಸರ್ ಇದು ಏನಿಲ್ಲ, ಕಟ್ಟಿಂಗ್ ಹೋಗ್ಬಿಡುತ್ತೆ ಸರ್. ಇದು ಹೆಂಗಪ್ಪ ಅಂತಂದರೆ ಇದು ಕೆಜಿಗೆ 240-250 ರೂಪಾಯಿ ಕೆಜಿ ಹೋಗ್ತದೆ ಸರ್. ಇದು ಕಟ್ಟಿಂಗೆ ಕೊಟ್ಬಿಡ ಸರ್. ಇದು ಹಾಂ ಕಟ್ಟಿಂಗೆ ಕೊಡ ಸರ್. ಇದು ಮತ್ತೆ ನೀವು ಮರಿಗಳನ್ನು ತರಿಸಿ ನೀವು ಸ್ವಸ್ಥ ಹೇಳಿದ್ರು ಬೇಡ, ನಿಮ್ಮ ಮರಿ ನಿಮ್ಗೆ ದೊಡ್ಡದೇ ಸೆಟ್ ಆಗ್ತದೆ, ದೊಡ್ಡದೇ ತಂದ್ಕೊಂಡು ನೀವು ಅದನ್ನೇ ಮೊಟ್ಟೆನೇ ಬಿಸ್ನೆಸ್ ಮಾಡ್ರೆ. ಈಗ ಮರಿ ತಂದು ಅದನ್ನು ಸಾಕಿ ಅದನ್ನು ದೊಡ್ಡದು ಮಾಡಿ ಈ ಅದು ಮುಂದೆ ಮೊಟ್ಟೆ ಹಾಕುತ್ತಾ ಇಲ್ಲ ಅದು ನಮಗೆ ಗ್ಯಾರಂಟಿ ಆಗಲ್ಲ. ಈ ಇಲ್ಲಿ ನಮ್ಮ ಭಾಗದಲ್ಲಿ ಹೆಂಗೈತೆ ಅಂದರೆ ಒಂದು ಸಿಕ್ಕರೆ ಒಂದು ಸಿಗಲ್ಲ. ಹಾಗಾಗಿ ನಾವು ಅಲ್ಲಿಂದನೇ ಡೈರೆಕ್ಟ್ರ್ ಇನ್ನೊಂದು ಸ್ವಲ್ಪ ಹಾಕಿ ಅದಕ್ಕೆ ನಮ್ಮ ಡೈರೆಕ್ಟ್ರ್ ಇದಾದರೆ ಡೈರೆಕ್ಟ್ರ್ ಒಂದು 15 ದಿನದಲ್ಲೇ ಟರ್ನ್ ಓವರ್ನ ದುಡ್ಡು ಬಂದ್ಬಿಡುತ್ತಲ್ಲ ಮೊಟ್ಟೆ ಮಾರ್ಕೆಟಿಗೆ ಬಂದು ಹೋಯ್ತಂದ್ರೆ. ಹಂಗಾಗಿ ಇದೇ ಚಲೋ ಅಂತ ಅನಿಸಿದೆ ನಮಗೆ. ಹೇಗೆ ಇದನ್ನ ನಿರ್ವಹಣೆ ನೀವೊಬ್ಬರೇ ಮಾಡ್ತಾ ಇದ್ದೀರಾ ಅಥವಾ ಇದು ಕೂಲಿ ಆಳುಗಳನ್ನ ಹಚ್ತೀರಾ ಅಥವಾ ಒಬ್ಬರಿಂದ 500 ಕೋಳಿಗಳನ್ನ ಒಬ್ರು ಮಾಡ್ಕೊಂಡು ಹೋಗ್ಬೋದು ಅಂತ ಅನ್ಸುತ್ತಾ? ಸರ್ ಇದರಲ್ಲಿ ದೊಡ್ಡ ಕೆಲಸ ಏನಿಲ್ಲ ಸರ್, ಒಬ್ಬರೇ ಮಾಡ್ಬೋದು ಸರ್ 500 ಕೋಳಿಗೆ. ನಾವು ಸ್ವಲ್ಪ ಮಾರ್ಕೆಟ್ಗೆ ಅಂತ ಹೋದಾಗ ನಮ್ಮ ಹೆಣ್ಮಕ್ಳು ಇರ್ತಾರೆ, ಅದಕ್ಕೊಂದು ಸ್ವಲ್ಪ ನೀರು ಮೊಟ್ಟೆ ತೆಗೆದು ಅವೆರಡು ಕೆಲಸ ಅವ್ರು ಮಾಡ್ತಾರೆ. ಏನೇನು ಫೀಡ್ಸ್ಗಳನ್ನು ಇದಕ್ಕೆ ಹಾಕಬೇಕು, ಎಲ್ಲಿಂದ ತರಿಸ್ತೀರಿ ಫೀಡ್ಸು ಅಥವಾ ಈ ಸಾದಾ ಕೋಳಿಗಳಿಗೆ ಹಾಕುವಂಥ ಫೀಡ್ಸ್ ನಡೀತದೆ ಅಥವಾ ಇದು ಸ್ಪೆಷಲ್ ಆಗಿ ಫೀಡ್ಗಳನ್ನು ಮಾಡ್ತೀರಾ ನೀವೇ ಮಾಡ್ತೀರಾ ತರಿಸ್ತೀರಿ ಹೇಗೆ? ಸರ್ ಇದಕ್ಕೆ ಫೀಡ್ ಏನು ನಾವು ಮಾಡೋದಲ್ಲ ಸರ್, ಇದರಲ್ಲಿ ಫಾರ್ಮುಲಾ ಏನೈತೆ ಅಂತ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಾವು ತರಿಸೋದು ಹುಬ್ಬಳ್ಳಿಯಿಂದ ತರಿಸೋದು, ಹುಬ್ಬಳ್ಳಿ ಬಿಜಾಪುರ ಸಿಗ್ತದೆ. ಬಟ್ ಇದು ಒಂದು ಫೀಡಿಂದ ನಮ್ಮ ರಾಯಚೂರು ಡಿಸ್ಟಿಕಲ್ಲಿ ಸಿಗ್ತಾ ಇಲ್ಲ. ಇದು ಅವರ ಇಲ್ಲಿ ಸಿಗೋದು ರಾಯಚೂರಲ್ಲಿ ಸಿಗೋದು ಬರೀ ಅದು ಬಾಯ್ಲರ್ ಕೋಳಿದು ಅದೊಂದೇ ಸಿಗೋದು, ಅದು ಹೊರಗಡೆಯಿಂದ ತರಿಸಿ ಇಲ್ಲಿ ಮಾರ್ತಾರೆ. ನಾವು ಹಂಗಾಗಿ ಇದು ಯಾವುದು ಇಲ್ಲಿ ಎಲ್ಲಿ ತಯಾರು ಇಲ್ಲ, ನಾವು ಫೀಡ್ಸ್ ನಡೆಯಲ್ಲ ಸರ್. ಇದಕ್ಕೆ ಅದೇ ಅದರದೇ ಆದಂಥ ಫೀಡೇ ಬೇಕು ಸರ್. ಅದು ಆಮೇಲೆ ಇದು ವೈಟ್ ಮೊಟ್ಟೆ ಫೀಡನ್ನು ಬರಲ್ಲ ಸರ್ ಇದಕ್ಕೆ. ಬಟ್ ಅದರಲ್ಲಿ ಏನಿರುತ್ತೋ ನನಗಂತ ಅಷ್ಟು ಬಗ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಅವರು ಕಂಪ್ನಿಯವ್ರು ಹೇಳ್ತಾರೆ ಅದನ್ನ ನಡೆಯದಲ್ರಿ, ಅದನ್ನ ಹಾಕ್ಬೇಡ್ರಿ, ಇದ್ರದೇ ಆದಂಥ ಫೀಡೇ ಸಿಗ್ತದೆ ನೋಡ್ರಿ, ಇದನ್ನ ಅದನ್ನೇ ತಂದಾಕ್ರಿ ಅಂತ ಹೇಳ್ತಾರೆ. ರೇಟ್ ಅದು ಹೇಗೆ ಬರುತ್ತೆ, ಫೀಡು ಹೇಗೆ ಕೊಡ್ತಾರೆ, ಒಂದು ಕೆ ಜಿಗೆ ಎಷ್ಟು ಬರುತ್ತೆ ನಿಮ್ಮ ಒಂದು ಕ್ವಿಂಟಲ್ ಫೀಡಿಗೆ? ಸರ್ ಒಂದು ಕ್ವಿಂಟಲ್ಗೆ ಈಗ 3,000 ಚಿಲ್ಲರೆ ಇದೆ ಸರ್, 3,100 ತನ ಆಗ್ಬೋದು ಸರ್. ಬಟ್ ನಮಗೆ ಅದು ಟ್ರಾನ್ಸ್ಪೋರ್ಟಿಂಗ್ ಅದು ಸೇರಿ 3,300 ತನ ಆಗ್ತದೆ ರೀ, 300 ತನ ಆಗ್ತದೆ ಒಂದು ಕ್ವಿಂಟಲ್ಗೆ ಸರ್. ಹೇಗೆ 500 ಕೋಳಿಗೆ ಪ್ರತಿ ದಿವಸ ಎಷ್ಟು ಫೀಡ್ ಕೊಡ್ತಾ ಇದ್ದೀರಿ, 500 ಕೋಳಿಗೆ ಎಷ್ಟು ಕೆ ಜಿ ಹಾಕ್ತಾ ಇದ್ದೀರಿ ಸರ್? 500 ಕೋಳಿಗೆ ನೋಡ್ರೆ 50-60 ಕೆ ಜಿ ತನಕ ಹೋಗ್ತಾರೆ ಡೈಲಿ ಫೀಡ್ ದಿವಸ ಡೈಲಿ. ಹೇಗೆ ನೀರಿನ ಅನುಕೂಲತೆ ಅದು ಮಾಡ್ಕೊಂಡ್ರೆ ಕೋಳಿಗಳಿಗೆ ಪಂಜರದಲ್ಲಿ ಸಾಕಾಣಿಕೆ ಮಾಡ್ತಾ ಇರೋದ್ರಿಂದ ಏನು ಅನುಕೂಲ ಆಗಿದೆ, ಕೆಳಗಡೆ ಹಂಗೆ ಡೀಪ್ ಲೀಟರ್ ಪದ್ಧತಿ ಅಂತ ಹೇಳ್ತೀವಿ ನಾವು, ನೆಲದಲ್ಲಿ ಸಾಕಾಣಿಕೆ ಮಾಡ್ಬೋದಾಗಿತ್ತು ಸರ್? ನೆಲದಲ್ಲಿ ಮೊದಲೆಲ್ಲ ನೆಲದಲ್ಲೇ ಮಾಡ್ಕೊಂತ ಬಂದರು ಸರ್. ಬಟ್ ನೆಲದಲ್ಲಿ ಮಾಡೋದ್ರಿಂದ ಅದು ಮೊಟ್ಟೆ ಎಲ್ಲಿ ಬೇಕಲ್ಲಿ ಹಾಕೋದ್ರಿಂದ ಕೆಲವು ಕೋಳಿ ತುಳಿದಾಡಿ ಅದು ಗಲೀಜಾಗೋದು, ಆಮೇಲೆ ಮೊಟ್ಟೆ ಒಡೆಯೋದು ಇದೆಲ್ಲ ಪ್ರಾಬ್ಲಮ್ ಇರ್ತದೆ. ಬಟ್ ಇದು ಗೇಜಲ್ಲಿ ಆಗೋದ್ರಿಂದ ಏನಾಗ್ತದೆ, ರೇಟ್ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು, ಬಟ್ ಆದರೆ ಮೊಟ್ಟೆ ನೀಟಾಗಿರ್ತದೆ, ಅದು ಒಡೆಯೋಕ್ಕೆ ಯಾವುದೇ ಸಿಗಲ್ಲ, ಮೊಟ್ಟೆ ಹಾಕೋಣ ಮುಂದೆ ಹೊರಗಡೆ ಬರುತ್ತೆ, ನಮಗೆ ತೆಗಿಯೋಕ್ಕೆ ಭಾಳ ಸವಲತ್ತು ಇರ್ತದೆ, ಅನುಕೂಲ ಇರ್ತದೆ. ಆಮೇಲೆ ಗೇಜಲ್ಲಿ ಇರೋದ್ರಿಂದ ನಾವು ಅಡ್ಡಾಡೋಕ್ಕೆ ಎಲ್ಲಿ ಸುತ್ತ ಗಲೀಜಿರೋದಿಲ್ಲ, ಅದು ಎಷ್ಟು ಗೇಜ್ ಬರ್ತದೆ ಅದ್ರ ಬುಡಕ್ಕೆ ಮಾತ್ರ ಗಲೀಜಿರ್ತದೆ. ನಾವು ಅದನ್ನು ವಾರಕ್ಕೆ ಒಂದು ಟೈಮ್ ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ಅದಕ್ಕೊಂದು ಸ್ವಲ್ಪ ನಾವು ತಿಂಗಳಿಗೊಂದು ಟೈಮು ಸುಣ್ಣ ಯೂಸ್ ಮಾಡ್ತೀವಿ, ಸುಣ್ಣ ಹಾಕ್ತೀವಿ, ಹಂಗಾಗಿ ಅದು ಚೆನ್ನಾಗಿರ್ತದೆ ಸರ್. ಮತ್ತೆ ಕೋಳಿಗಳಿಗೆ ಬೇರೆ ಒಂದು ಆರೋಗ್ಯ ಕಾಳಜಿ ಬಗ್ಗೆ ಏನಾದರೂ ಔಷಧ ಉಪಚಾರ ಆಯಿತು, ಬೇರೆ ಬೇರೆ ಟ್ರೀಟ್ಮೆಂಟು ವೈದ್ಯರಿಗೆ ತೋರಿಸೋದು ಅಂಥವೆಲ್ಲ ಮಾಡಬೇಕಾ ಕೋಳಿಗೆ? ಇದಕ್ಕೆ BV380 ಕೋಳಿಗೆ ಇಲ್ಲ ಸರ್, ನಾವಂತೂ ವೈದ್ಯರಿಗೆ ಇದುವರೆಗೂ ಯಾವ ವೈದ್ಯರನ್ನು ಕರೆಸಿಲ್ಲ ಸರ್, ನಾವು ತೋರಿಸಿಲ್ಲ ಹಿಂಗಾಗ್ಯದ ಅಂತೇಳಿ. ನಾವು ಅದಕ್ಕೆ ಒಂದು ವೇಳೆ ಸ್ವಲ್ಪ ಸುಂದು ಕುಂದ್ರದಕ್ಕಿಂತ ಗೊತ್ತಾಯ್ತು ಅಂದರೆ ಅಲ್ಲಿ ನಮ್ಮ ಡೀಲರಿಗೆ ಫೋನ್ ಮಾಡಿದರೆ ಅವ್ರು ಕ್ಯಾಲ್ಸಿಯಮ್ ಕಮ್ಮಿ ಆಗಿರ್ತದೆ, ಕ್ಯಾಲ್ಸಿಯಮ್ ಟಾನಿಕ್ ಒಂದು ಯೂಸ್ ಮಾಡ್ರಿ ಅಂತ ಹೇಳ್ತಾರೆ ಅಷ್ಟೇ ರೀ, ಅದನ್ನ ಬಿಟ್ಟರೆ ಬೇರೆ ಯಾವುದಿಲ್ಲ, ಕ್ಯಾಲ್ಸಿಯಮ್ ಒಂದೇ ಹಾಕ್ತೀವಿ. ನೀವು ಮೊಟ್ಟೆ ಉತ್ಪಾದನೆ ಪ್ರಾರಂಭ ಆಗಿ ಎಷ್ಟು ದಿವಸ ಆಯ್ತು ನಿಮ್ಮದು? ಸರ್ ನಾವು ತಂದು ನಮ್ಮದೇ 15ನೇ ತಿಂಗಳು ರನ್ನಿಂಗ್ ಸರ್, 15 ತಿಂಗಳು ರನ್ನಿಂಗ್, ಒಂದು ತಿಂಗಳಷ್ಟೇ ಗ್ಯಾಪ್ ಇತ್ತು ರೀ ತಂದ ಮೇಲೆ, ಆಮೇಲೆ ಕಂಟಿನ್ಯೂ ಆಗಿ ಸ್ಟಾರ್ಟ್ ಆಗಿದೆ ಸರ್. ಸೊ ನಿಮಗೆ ಸ್ಟಾರ್ಟಿಂಗ್ ಸಮಸ್ಯೆ ಆಯಿತು, ಆಮೇಲೆ ಈಗ ಮೊಟ್ಟೆದೇನು ಮಾರ್ಕೆಟ್ ಸಮಸ್ಯೆ ಆಗ್ತಾ ಇಲ್ಲ? ಹಾ, ಮೊಟ್ಟೆದು ಮಾರ್ಕೆಟಿಂಗ್ ಈಗ ಸಮಸ್ಯೆ ಏನಿರೋದಿಲ್ಲ ಸರ್, ಅದು ಯಾಕಂದ್ರೆ ಈಗ ಬರ್ತಾ ಬರ್ತಾ ಮಾರ್ಕೆಟ್ ಫಸ್ಟಿಗೆ ಗೊತ್ತಿದ್ದಿಲ್ಲ ಜನರಿಗೆ, ಬಟ್ ಇದು ನಾವು ಮಾಡೋದ್ರಿಂದ ಸ್ವಲ್ಪ ಅಲ್ಲಲ್ಲಿ ಯೂಟ್ಯೂಬ್ ನೋಡೋದ್ರಿಂದ ಜನರಿಗೂ ಸ್ವಲ್ಪ ಈ ಕೋಳಿ ಬಗ್ಗೆ ಈ ಮೊಟ್ಟೆ ಬಗ್ಗೆ ಸ್ವಲ್ಪ ಗೊತ್ತಾಗಿದ್ರೆ, ಹಿಂಗಾಗಿ ಈಗ ಒಬ್ಬ ಮನುಷ್ಯ ಒಂದು ಟೈಮ್ ತಿಂದರೆ ಕಂಟಿನ್ಯೂ ಆಗಿ ಮತ್ತೆ ನೆಕ್ಸ್ಟ್ ತಿನ್ನಲೇಬೇಕಂತ ಅನಿಸ್ತದೆ ರೀ. ನೀವು ತಿಂದು ನೋಡಿರೋ ಮೊಟ್ಟೆ ಹೇಗಿರುತ್ತೆ ರುಚಿ? ಏ ಸರ್, ನಾವಂತೂ ವಾರದಲ್ಲಿ 2-3 ಟೈಮ್ ಕಂಪಲ್ಸರಿ ಇರ್ತದೆ ಸರ್. ಹಾಂ, ಅದು ಆಮೇಲೆ ವಾರಕ್ಕೊಂದು ಟೈಮು ಚಿಕನ್ ತಿಂದ್ರೂ ಇದನ್ನೇ ಒಯ್ದು ಕುಯ್ಸ್ಕೊಂಡು ತಿಂತೀವಿ ಸರ್. ಹೇಗೆ ಮುಂದೆ ಇನ್ನೂ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಹೇಳ್ತೀರಾ, ಅಥವಾ ಬೇರೆ ಮಾಡುವಂಥವ್ರಿಗೆ ಏನು ಹೇಳ್ತೀರಿ? ಇನ್ನೂ ನಾನು ಸಾಕಾಣಿಕೆ ಮಾಡ್ಬೇಕು ಅನ್ನುವಂಥ ನಿಮ್ಮಂಥ ಯುವಕರು ಇರ್ತಾರೆ ಅಂಥವ್ರಿಗೆ ಸರ್? ಇನ್ನು ಸಾಕಂತವ್ರು ಬಿಸ್ನೆಸ್ಸಿಗೆ ಮಾಡೋರಿಗೆ ಇದು ಚೆನ್ನಾಗೈತೆ ಸರ್, ಬಟ್ ಆದರೆ ಇನ್ನು ಫುಲ್ಲು ಮಾರ್ಕೆಟಿಗೆ ಬರ್ಬೇಕಂದ್ರೆ ಕೆಲವು ದಿನ ಟೈಮ್ ಬೇಕು ಸರ್. ಇದು ಇಮಿಡಿಯೇಟ್ಲಿ ಈಗ ನಾನು ಮಾಡೋಣನೇ ಒಂದೇ ಸಲ ಒಂದು 5,000 ಕೋಳಿ ಹಾಕ್ತೀನಿ ಅಂತಂದರೆ ಅಷ್ಟು ನಡೆಯಲ್ಲ ಸರ್. ಇದು ಇನ್ನು ಜನರಿಗೆಲ್ಲ ಹಳ್ಳಿ ಹಳ್ಳಿಲಿ ಗೊತ್ತಾಗಬೇಕಿದ್ದು ಇದು ಒಳ್ಳೇದು, ಇದರಿಂದ ಇದನ್ನೇ ಯೂಸ್ ಮಾಡ್ಬೇಕಂತ ಗೊತ್ತಾಗಿ ಈ ಇವತ್ತು ನಂದು 500 ಕೋಳಿ ಆಗಿದೆ. ನೆಕ್ಸ್ಟ್ ವರ್ಷ ಬರೋ ವರ್ಷದ್ರಲ್ಲಿ ಆ ಒಂದು 1,500 ಕೋಳಿ ಆಯ್ತಂದ್ರೆ ಹಿಂಗೆ ಜಂಪ್ ಹಾಕ್ಯಂತ ಹೋದ್ರೆ ಮಾತ್ರ ಮುಂದೆ ಮಾಡೋರಿಗೆ ಒಳ್ಳೆ ಅನುಕೂಲನೂ ಇದೆ, ಒಳ್ಳೆ ಲಾಭದಾಯಕನೂ ಇದೆ ಸರ್. ಇದು ಮತ್ತೆ ಕೋಳಿ ಸಾಕಾಣಿಕೆ ಜೊತೆ ತಾವು ಕೃಷಿಕರು, ಮೂಲತಃ ಕೃಷಿಕರು, ಕೃಷಿ ಯಾಕೆ ಲಾಭ ಅನಿಸ್ತಾ ಇಲ್ವ ನಿಮಗೆ? ಸರ್, ಈಗಂತೂ ಗೊತ್ತಲ್ಲ ಸರ್, ಎಲ್ಲ ಲಾಕ್ಡೌನ್ ಅಲ್ಲಿ ಕವಳೆ ಬೆಳೆದ್ರೆ ಅವಾಗ ಒಂದು ಚೀಲ ಗೊಬ್ಬರಕ್ಕೆ 2 ಚೀಲ ಕವಳೆ ರೇಟ್ ಇತ್ತು. ಈಗ ಕವಳೆ ರೇಟ್ ಕಡಿಮೆ ಆಗ್ಯದ, ಗೊಬ್ಬರ ರೇಟ್ ಜಾಸ್ತಿ ಆಗ್ಯದ. ಒಂದು ಚೀಲ ಗೊಬ್ಬರ ತಗೊಂಡ್ರೆ 2 ಚೀಲ ಕವಳೆ ಬರ್ತದೆ ಈಗ, ಹಂಗಾಗ್ಯದ. ಹಂಗಾಗಿ ರೈತರಿಗೆ ಏನು ಲಾಭ ಕಾಣೋದಿಲ್ಲ ಅದರಲ್ಲಿ. ಏನ್ ಮಾಡಕತ್ತಿರ ಒಕ್ಕಲ್ತನ? ಈಗ ಹೇಗೆ ಲೀಸ್ ಕೊಟ್ಬಿಟ್ರ ನೀವು, ಹೆಂಗ್ ಮಾಡ್ತಿರ ಮತ್ತೆ ಬೇರೇನ್ ಬೆಳಿತಾ ಇದ್ದೀರಿ? ಇಲ್ಲ ಸರ್, ಅದು ಹೊಲ, ಈಗ ಹೊಲ ನಾವು ಮೊದಲು 50 ಎಕರೆ ತನ ಮಾಡಿದ್ವಿ ಸರ್. ಈಗೆಲ್ಲ ಹೊಲ ಬಿಟ್ಟಿವಿ, ಇದನ್ನೇ ಹಿಡ್ಕೊಂಡು ಕುಂತೀವಿ. ಮನೆ ಹೊಲ ಒಂದಿಷ್ಟಿದೆ, ಅದು ತಮ್ಮ ಅಪ್ಪ ಅವರು ನೋಡ್ಕೊಂತಾರ. ನಾವು ಇದೇ ಬಿಸ್ನೆಸ್ ಮೇಲೇನೆ ಹೋಗೋಣ ಅಂತೇಳಿ ಇದನ್ನೇ ಹಿಡ್ಕೊಂಡಿವಿ ಸರ್. ಯಾಕಂದ್ರೆ ನಮ್ದೇ ಲ್ಯಾಂಡ್ ಇದೆ, ಇದೆಲ್ಲ ನಮ್ದೇ ಜಾಗ. ಈ ಸುಮ್ಮನೆ ಜಾಗ ಇದರಲ್ಲಿ ಅದು ಇದು ಬಿತ್ತೋದ್ರಿಂದ ಏನು ಅನುಕೂಲ ಆಗಲಿಲ್ಲ. ಸುಮ್ಮನೆ ಯಾವುದೋ ಒಂದು ಮಾಡೋಣ ಅಂತೇಳಿ ಇದನ್ನು ಮಾಡ್ಕೊಂಡ್ವಿ ಸರ್. ಇದರಿಂದ ಒಂದಿಷ್ಟು ಕುರಿಗಳೊಂದು ಸ್ವಲ್ಪ ಸಾಕೇಬೇಕು ಸರ್. ಈ ಒಂದೇ ಬಿಸ್ನೆಸ್ ಈಗ ನಿಡಲಾರದ ಪರಿಸ್ಥಿತಿ ಆದ ಸರ್ ಈಗ. ಹಂಗಾಗಿ ಒಂದು 2 ಐಟಮು ಹಾಕ್ಕೊಂಡ್ರೆ ಒಂದಿಲ್ಲ ಅಂದರೆ ಇನ್ನೊಂದು ಕೈ ಹಿಡಿತದೆ ಅಂತ ಲೆಕ್ಕ ಸರ್ ನಮಗೆ. ಒಳ್ಳೆಯದು ನಾಗರಾಜ್ ಅವರೇ, ಒಳ್ಳೆ ವಿಚಾರ. ಕೃಷಿ ಜೊತೆನೆ ಈ ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆಯನ್ನು ಮಾಡಬೇಕಂತ ವಿಚಾರ ಮಾಡಿದ್ರಿ. ಅದರಲ್ಲೂ ವಿಶೇಷವಾಗಿ BV 380 ಒಂದು ತಳಿ ಕೋಳಿ ಸಾಕಾಣಿಕೆಯನ್ನು ಮಾಡಿ ಒಳ್ಳೆ ಮೊಟ್ಟೆ ಉತ್ಪಾದನೆ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಜನ ಈ ಒಂದು ಆರೋಗ್ಯಕರವಾದಂಥ ಮೊಟ್ಟೆಯನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಂಡುಕೊಂಡು ತಿನ್ನುವಂತಾದರೆ ಖಂಡಿತ ಈ ಒಂದು ಕೋಳಿಗೆ ನಮ್ಮ ಜಿಲ್ಲೆಯಲ್ಲಿ ಡಿಮ್ಯಾಂಡ್ ಬಂದೇ ಬರ್ತದೆ. ನಿಮ್ಮ ಒಂದು ಈ ಒಂದು ಹೊಸ ಉದ್ಯೋಗಕ್ಕೆ ಯಶಸ್ಸು ಸಿಗಲಿ. ನಿಮ್ಮ ಹಾಗೆ ನಮ್ಮ ಯುವಕರು ನಿಮ್ಮ ಒಂದು ಸಲಹೆಯನ್ನು ತಗೊಂಡು ಮುಂದೆ ಬಂದು ಇಲ್ಲಿ ನೋಡಿ ಮಾಡುವಂಥವ್ರಿಗೆ ನಿಮ್ಮ ಫೋನ್ ಸಂಖ್ಯೆನ ಹೇಳಿ ರೈತರಿಗೆ. ಸರ್, ನಮ್ಮದು ಫೋನ್ ನಂಬರು 9972952982 ಸರ್. ನಿಮ್ಮ ಹೆಸರು ನಾಗರಾಜ್ ಕಾಜನಗೌಡರು. ಸಿರುವಾರದಿಂದ ಮಾನವಿಗೆ ಹೋಗ್ತಕ್ಕಂಥ ರಸ್ತೆ ಯಾವ ಕಾಲನಿ ಅಂತಾರೆ ಇದಕ್ಕೆ? ಸರ್, ಇದು ಸಿರುವಾರ ತಾಲೂಕು, ಹೊಸ ತಾಲೂಕಾಗಿದೆ. ಇದು ಮಾನವಿಗೆ ಹೋಗೋ ರೂಟಲ್ಲಿ ಬರ್ತದೆ ಸರ್. ಸಿರುವಾರಿಂದ 2 ಕಿಲೋಮೀಟರ್ ಇದೆ ಸರ್ ಇದು. ಒಳ್ಳೆಯದು ನಾಗರಾಜ್ ಅವರೇ, ನಿಮ್ಮ ಫಾರ್ಮಿಗೆ ಬಂದು ನೋಡಿ ಜನ ಇದ್ರ ಬಗ್ಗೆ ವಿಷಯವನ್ನು ತಿಳ್ಕೊಳ್ಳಂತ ಹೇಳೋಣ. ನಿಮ್ಮ ವಿಚಾರ ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ಮತ್ತು ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಸರ್, ನಮಸ್ತೆ. ನೀವು ಬಂದು ನಮ್ಮ ಮಾಹಿತಿ ತೊಗೊಂಡೋದಕ್ಕೆ, ಆಮೇಲೆ ನಾವು ಒಳ್ಳೆ ರೈತರಿಗೆ ಸಲಹೆ ಮುಟ್ಟಿಸೋದಕ್ಕೆ ನಿಮಗೂ ತುಂಬ ಧನ್ಯವಾದಗಳು. ರೈತರಿಗೂ ತುಂಬ ಧನ್ಯವಾದಗಳು ಸರ್. ಇದುವರೆಗೆ ಸಿರುವಾರ ತಾಲೂಕಿನ ನಾಗರಾಜ್ ಕಾಜನಗೌಡ ಅವರ BV 380 ಕೋಳಿ ಮೊಟ್ಟೆ ಸಾಗಾಣಿಕೆಯ ಅನುಭವಗಳನ್ನು ಕೇಳಿದ್ರಿ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಮಣಪ್ಪುರಂ ಚಿನ್ನದ ಸಾಲ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಸಾಲವನ್ನು ಪರಿಚಯಿಸುತ್ತದೆ. ತಿಂಗಳಿಗೆ ಕೇವಲ 58 ಪೈಸೆಗೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪ್ಪುರಂ ಚಿನ್ನದ ಸಾಲ, ಜೀವನವನ್ನು ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪ್ಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800420-2233. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ನಾಳೆ ದಿನಾಂಕ 19/10/2021 ಅಂತಂದರೆ ಮಂಗಳವಾರ, ಯಾವುದೇ ಮಳೆಯ ಪ್ರಮಾಣ ಇರುವುದಿಲ್ಲ. ಗರಿಷ್ಠ 33.2 ಹಾಗೂ ಕನಿಷ್ಠ 23.4 ಉಷ್ಣಾಂಶ ಇರುವುದೆಂದು ಭಾವಿಸಲಾಗಿದೆ. ಹಾಗೆಯೇ ಗರಿಷ್ಠ 76 ಮತ್ತು ಕನಿಷ್ಠ 35% ಆರ್ದ್ರತೆ ಇದ್ದು ಗಾಳಿ ವೇಗ ಪ್ರತಿ ಗಂಟೆಗೆ 16 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಅತಿಯಾಗಿ ನಿಂತಿರುವ ಹೊಲಗಳಲ್ಲಿ ಬಸಿ ಗಾಲುವೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಿ. ಹೆಚ್ಚು ಮಳೆಯಿಂದ ಹತ್ತಿ, ಗೋವಿನ ಜೋಳ ಮತ್ತು ಮೆಣಸಿನಕಾಯಿ ಬೆಳೆಗಳ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತಿರುವುದರಿಂದ ಈ ಬೆಳೆಗಳಿಗೆ ಮೇಲ್ಗೊಬ್ಬರ ಕೊಡುವುದು ಮತ್ತು 10 ಗ್ರಾಂ 19/19/19 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿ. ಇನ್ನು ಹಿಂಗಾರಿ ಹಂಗಾಮಿನ ಬಿತ್ತನೆ ಮಾಡುವಂತಹ ಹೊಲಗಳಲ್ಲಿ ಮಣ್ಣಿನ ಹದ ನೋಡಿಕೊಂಡು ಕಡಲೆ, ಜೋಳ ಮತ್ತು ಕುಸುಬೆ ಬೆಳೆಯನ್ನು ಬಿತ್ತನೆಗೆ ಕೈಗೊಳ್ಳಬಹುದು. ಕೊಯ್ಲಿನ ಹಂತದಲ್ಲಿರುವ ಉದ್ದು, ಸೋಯಾಬೀನ್, ಶೇಂಗಾ ಹಾಗೂ ಹೆಸರನ್ನು ಮಳೆಯ ಮುನ್ಸೂಚನೆ ನೋಡಿಕೊಂಡು ಕೊಯ್ಲನ್ನು ಮಾಡಿ. ಸಸ್ಯ ಸಂರಕ್ಷಣಾ ಸಿಂಪರಣೆಯಿಂದ ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ಹಿಂಗಾರಿ ಜೋಳವನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಅಕ್ಟೋಬರ್ 15ರವರೆಗೆ ಹಿಂಗಾರಿ ಜೋಳ DCH4 ಬಿತ್ತನೆ ಕಾರ್ಯವನ್ನು ಮಾಡಬಹುದಾಗಿದೆ. ಬಿತ್ತುವ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನು 8 ಗಂಟೆಗಳ ಕಾಲ ನೆಲೆಸಿ 4 ಮಿಲಿಲೀಟರ್ ಅಜೋಸ್ಪಿರಿಲಂದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡಬೇಕು. ಇನ್ನು ಕಳೆಗಳ ಕುರಿತು ಹೇಳೋದಾದರೆ ಪ್ರತಿ ಎಕರೆಗೆ 0.4 ಕಿಲೋಗ್ರಾಂ ಅಟ್ರಾಜಿನ್ 50 WP ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಕರಗಿಸಿ ಬಿತ್ತನೆಯಾದ ದಿನ ಅಥವಾ ಮರುದಿನ ಸಿಂಪರಣೆ ಮಾಡಬೇಕು. ಕಡಲೆಯನ್ನು ಬಿತ್ತುತ್ತಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರವನ್ನು ಪ್ರತಿ ಎಕರೆಗೆ ಏಕಕಾಲಕ್ಕೆ ಬಿತ್ತುವ ಸಮಯದಲ್ಲಿ ಭೂಮಿಗೆ ಕೊಡಬೇಕು. ಕಡಲೆ ಬಿತ್ತನೆಯನ್ನು 2ನೇ ವಾರದಿಂದ November 2ನೇ ವಾರದವರೆಗೆ ಬಿತ್ತನೆಯನ್ನು ಮಾಡಬಹುದು. ಬಿತ್ತನೆಗೆ ಮೊದಲು ಪ್ರತಿ ಎಕರೆಗೆ ಬೇಕಾಗುವ ಬೀಜವನ್ನು 500 ಗ್ರಾಂ ರೈಜೋಬಿಯಂ ಅಥವಾ 500 ಗ್ರಾಂ ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಕಡಲೆ ಬಿತ್ತನೆಗೆ ಮೊದಲು ಬರ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಬೀಜವನ್ನು 2%ರ ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 30 ನಿಮಿಷ ಅಥವಾ 25%ರ ಗೋಮೂತ್ರದಲ್ಲಿ 8 ಗಂಟೆಗಳ ಕಾಲ ನೆಲೆಸಿ ಕನಿಷ್ಠ 7 ಗಂಟೆ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಿ. ಜಿಲ್ಲೆಯಲ್ಲಿ ತೊಗರಿಯನ್ನು ಬೆಳೆಯುತ್ತಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ ತೊಗರಿ ಬೆಳೆಯಲ್ಲಿ ಕಾಯಕೊರಕದ ನಿರ್ವಹಣೆಗಾಗಿ 0.15 ಮಿಲಿಲೀಟರ್ ಕ್ಲೋರಾನ್ ನೆಂಟ್ರಿನಲ್ಲಿ ಪ್ರೋಲ್ 18.5 SC ಅಥವಾ 2 ಮಿಲಿಲೀಟರ್ ಪ್ರೊಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಿ. ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟಿಗಾಗಿ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್